ಹೊಸ ಅಡಿಕೆ ಕ್ವಿಂಟಾಲ್ಗೆ 28,500 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 26,000, ಕೊಬ್ಬರಿ ಸ್ಥಳೀಯ ಕ್ವಿಂಟಾಲ್ಗೆ 7,500 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,000 20,000, ಎರಡನೇ ವರ್ಗ 18,000 ರೂಪಾಯಿ, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350, ಕಟ್ ಸಾಂಬಾರ್ ಕ್ವಿಂಟಾಲಿಗೆ 3,800 ರೂಪಾಯಿ, ಐಆರ್8 ಕ್ವಿಂಟಾಲಿಗೆ 3,450 ರೂಪಾಯಿ, ಭತ್ತ ಕ್ವಿಂಟಾಲಿಗೆ 2,450, ಬೆಲ್ಲ ಹಳದಿ ಕ್ವಿಂಟಾಲಿಗೆ 4,000, ಕೆಂಪು ಕ್ವಿಂಟಾಲಿಗೆ 4,200, ಕಪ್ಪು ಬೆಲ್ಲ 4,250 ರೂಪಾಯಿ, ಮೆಣಸು ಕ್ವಿಂಟಾಲಿಗೆ 18,500, ಕಾಳು ಮೆಣಸು ಕ್ವಿಂಟಾಲಿಗೆ 15,000-60,500 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 4,000-4,800, ಕದಳಿ ಕ್ವಿಂಟಾಲಿಗೆ 6,000-7,000, ಗಾಳಿ ಕ್ವಿಂಟಾಲಿಗೆ 4,500-6,000 ರೂಪಾಯಿ, ನೇಂದ್ರ ಕ್ವಿಂಟಾಲಿಗೆ 5,500-6,500 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಕೇಳಿದರೆ ಇನ್ನು ಮುಂದೆ 7 ಗಂಟೆಗೆ ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:45 ಚಿತ್ರಗೀತೆಗಳು, 8:30 ಕೇಳುವಿರಿ ಹಿಂದಿ ಚಿತ್ರಗೀತೆಗಳು, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ, ಈ ರಾತ್ರಿ 9:30 ಕ್ರೀಡಾಲೋಕ, ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ್ತಿ ಅರ್ಜುನ ಪ್ರಶಸ್ತಿ ಪುರಸ್ಕೃತೆ ಮಮತಾ ಪೂಜಾರಿ ಅವರೊಂದಿಗೆ ಸಂವಾದ ಕೇಳುವಿರಿ. 10:00 ಪ್ರಸಾರವಾಗಲಿರುವ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಣಪತಿ ಭಟ್ ಹಾಸಣಗಿ ಅವರ ಗಾಯನದಲ್ಲಿ ರಾಗ್ ಮಧು ಕೌನ್ಸ್ ಕೇಳುವಿರಿ. 10:30 ಕನ್ನಡ ಚಿತ್ರಗೀತೆಗಳು. ಆತ್ಮೀಯ ಕೇಳುಗರೆ, ಪ್ರಾಯೋಜಿತ ಕಾರ್ಯಕ್ರಮ ಕೃತಿ ಸಂಪದ, ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೃತಿ ಸಂಪದದಲ್ಲಿ ಕೇಳಿ. ಕೃತಿ ಸಂಪದ ಪ್ರತಿದಿನ ಬೆಳಿಗ್ಗೆ 6:45 ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತೀಯ ಅಂಚೆ ಇಲಾಖೆ ಮಂಗಳೂರು ವಿಭಾಗ. ನಾಳೆ ಬೆಳಗ್ಗೆ 6:30 ಚಿಂತನ, ಎಎಸ್ಎನ್ ಹೆಬ್ಬಾರ್ ಅವರಿಂದ. 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ ಯುಎಎಚ್ಎಸ್ ನೇಗಲ್ ಮಿಡಿತ ಕೇಳುವಿರಿ. ನಾಳೆ ಬೆಳಗ್ಗೆ 8:30 ಬಸವ ಕಲ್ಯಾಣ 45ನೇ ಶರಣ ಕಮ್ಮಟ ಮತ್ತು ಅನುಭವ ಮಂಟಪ ಉತ್ಸವದ ಸಮಾರೋಪ ಸಮಾರಂಭದ ಬಾನುಲಿ ವರದಿ ಪ್ರಸಾರವಾಗಲಿದೆ. 9:05 ಶ್ವಾಸಕೋಶದ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ಕೇಳುಗರೆ, ಈ ರಾತ್ರಿ 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪ್ರಸಾರವಾಗಲಿದ್ದು, ಗಣಪತಿ ಭಟ್ ಹಾಸಣಗಿ ಅವರ ಗಾಯನದಲ್ಲಿ ರಾಗ್ ಮಧು ಕೌನ್ಸ್ ಕೇಳುವಿರಿ. ನಾಳೆ ಬೆಳಗ್ಗೆ 9:10 ಸುಗಮ ಸಂಗೀತ ಕಾರ್ಯಕ್ರಮ, ಬಿಎಸ್ ವಿಜಯರಾಘವನ್ ಹಾಡಿರುವ ಭಾವಗೀತೆಗಳು. ಕೇಳಿದರೆ, ಕಾರಣಾಂತರದಿಂದ ಇದೀಗ ಪ್ರಸಾರವಾಗಬೇಕಿದ್ದ ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ನೇರ ಫೋನಿನ ಕಾರ್ಯಕ್ರಮ ಮುಂದೂಡಲಾಗಿದೆ. ಇದೀಗ ಕೇಳಿ ಕಿಸಾನ್ ವಾಣಿ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಲಸು ಮತ್ತು ಬಾಳೆ ಮೌಲ್ಯವರ್ಧನೆ ಕುರಿತು ವೆಂಕಟಕೃಷ್ಣ ಶರ್ಮಾ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಈಗ ನಮ್ಮ ಜೊತೆ ಇರುವವರು ವಿಟ್ಲದ ಅಳಿಕೆಯ ಸಮೀಪದ ಮುಳಿಯ ವೆಂಕಟಕೃಷ್ಣ ಶರ್ಮರು. ವೆಂಕಟಕೃಷ್ಣ ಶರ್ಮರು ಕೇವಲ ಒಬ್ಬರು ಕೃಷಿಕರಲ್ಲ, ಜೊತೆಗೆ ಯಾವ್ಯಾವ ವಸ್ತುಗಳು ಹೆಚ್ಚು ನಿರುಪಯುಕ್ತ ಅಂತ ಹೇಳಿ ನಮ್ಮ ಹಳ್ಳಿಯಲ್ಲಿ ಭಾವಿಸಿದ್ದಾರೋ ಅದರಿಂದ ಮೌಲ್ಯವರ್ಧನೆ ಯಾವ ರೀತಿಯಲ್ಲಿ ಮಾಡಬಹುದು ಅನ್ನುವುದನ್ನು ಸ್ವತಃ ಮಾಡಿ ತಿಳ್ಕೊಂಡವರು. ಶರ್ಮರನ್ನ ಅವರ ಅನುಭವವನ್ನು ಕೇಳಿ ತಿಳಿಯೋಣ. ನಮಸ್ಕಾರ ವೆಂಕಟಕೃಷ್ಣ. ನಮಸ್ಕಾರ ಶರ್ಮರೇ, ನೀವು ಕೃಷಿಕರು, ಏನೆಲ್ಲ ಕೃಷಿ ಮಾಡ್ತೀರಿ? ನಾವು ಮೊದಲು ಅಡಿಕೆ ಕೃಷಿ ಮಾಡ್ತಿದ್ದೆವು, ಜೊತೆಗೆ ಭತ್ತ ಇತ್ತು. ಭತ್ತದ ಕೆಲಸ ಕಷ್ಟ ಅಂತ ಸಾರ್ವತ್ರಿಕ ಅಭಿಪ್ರಾಯದಾಗೆ ನಮ್ಮದು ಆಗಿತ್ತು. ಹಾಗೆ ನಾವು ಭತ್ತದ ಗದ್ದೆಗಳಿಗೆಲ್ಲ ಅಡಿಕೆ ತೋಟ ಮಾಡಿ, ಈಗ ಬೋರ್ವೆಲ್ಲೆಲ್ಲ ಬಂದಾಗ ನೀರು ಸಿಕ್ಕಿತು, ಜೊತೆಗೆ ತೆಂಗು ಪೂರ್ತಿ 5 ಎಕರೆ ತೋಟದಲ್ಲಿ ಕೊಕ್ಕ ಉಂಟು, ಮತ್ತೆ ಮಧ್ಯೆ ಮಧ್ಯೆ ಜಾಯಿಕಾಯಿ ಗಿಡ, ಹಾಗೆ ಬಾಳೆ, ಕಾಳುಮೆಣಸು, ಗುಡ್ಡದಲ್ಲಿ ಗೇರು, ಜೊತೆಗೆ ಹಲಸಿನ ಕಸಿ ಗಿಡಗಳನ್ನು ನಾಟಿ ಮಾಡಿದ್ದೇವೆ. ಈ ಹಲಸಿನ ಕೃಷಿಯನ್ನು ಯಾವಾಗ ಪ್ರಾರಂಭ ಮಾಡಿದ್ದು? ಇದು 2011 ನಟ್ಟದ್ದು ಗಿಡ, ಒಂದು 100 ಗಿಡ ನಟ್ಟದ್ದು. ನೀರಿಲ್ಲದೆ ಬದುಕ್ತದೆ ಅಂತ ಆಯ್ತು, ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಹೆಚ್ಚು ಪ್ರದೇಶಕ್ಕೆ ಅದನ್ನು ವಿಸ್ತರಣೆ ಮಾಡಿದ್ದು. ಈಗ ಒಂದು 2.5 ಎಕರೆ ಜಾಗದಲ್ಲಿ ಹಲಸಿನ ಕೃಷಿ ಉಂಟು. ಜೊತೆಗೆ ನಮ್ಮ ತೋಟದ ಬದಿಗಳಲ್ಲಿ ನೀರು ಬೀಳುವ ಜಾಗ, ವೇಸ್ಟ್ ಲ್ಯಾಂಡ್ ಅಂತ ಏನು ಹೇಳ್ತೇವೆ, ಅಲ್ಲೆಲ್ಲ ಹಲಸಿನ ಗಿಡ ಕಸಿ ಕಟ್ಟಿದ್ದನ್ನು ನಟ್ಟಿದ್ದೇವೆ. ಗುಡ್ಡಕ್ಕಿಂತ ಒಳ್ಳೆಯದಾಗಿ ನಮ್ಮ ತೋಟದ ಬದಿಗಳಲ್ಲಿ ಇರುವಂತ ಗಿಡಗಳು ಬೇಗ ಫಸಲು ಕೊಡ್ಲಿಕ್ಕೆ ಶುರು ಮಾಡಿತ್ತು. ಅದೇ ನಾನು ಒಂದು ಪ್ರಶ್ನೆ ಕೇಳಬೇಕು ಅಂತ ಇದೆ. ಏನಂತ ಹೇಳಿದ್ರೆ, ನಮ್ಮ ಹಿಂದಿನ ಕಾಲದಲ್ಲೆಲ್ಲ ನಾವು ಹಲಸನ್ನ ನೆಟ್ಟು ಬೆಳೆಸುವಂತ ಒಂದು ಕ್ರಮ ಇರಲಿಲ್ಲ, ಈ ಇತ್ತೀಚಿನ ದಿನಗಳಲ್ಲಿ ಬೆಳೆಸ್ತಾ ಇರೋದು. ಇದಕ್ಕೆ ಕಾರಣ ಏನು ಅಂತ ನಿಮ್ಗೆ ಅನಿಸ್ತದೆ? ಇತ್ತೀಚಿನ ದಿನಗಳಲ್ಲಿ ಹಲಸಿನ ಒಂದು ಆಂದೋಲನ ಶುರು ಆಯ್ತಲ್ಲ, ಹೌದು, ಅದರಿಂದ ಮತ್ತೆ ಈ ಕಸಿ ವಿಧಾನಗಳೆಲ್ಲ ಜನರಿಗೆ ಮನವರಿಕೆ ಆಯ್ತು, ಕೃಷಿಯ ಅಭಿವೃದ್ಧಿ ಆಯಿತು. ಈಗ ಮುಖ್ಯವಾಗಿ ಕಸಿ ಕಟ್ಟಿ ಕೃಷಿ ಮಾಡಲಿಕ್ಕೆ ಶುರು ಮಾಡಿದ್ದು ರಬ್ಬರ್. ನಂತರ ಈ ಕಡೆಯಲ್ಲಿ ಕೃಷಿ ಅನುಭವಿಗಳು ಹುಟ್ಟಿಕೊಂಡ್ರು, ಅವರು ಕಸಿ ಗಿಡಗಳನ್ನು ಮಾಡಿದ ಕೂಡಲೇ ಜನರಿಗೆ ವಿಶ್ವಾಸ ಬಂತು. ಹಾಗೆ ಕಸಿ ಗಿಡಗಳು ಮೊದಲು ಇದ್ದರೂ ಕೂಡ ಈ ಪ್ರಚಾರದಿಂದಾಗಿ ಕಸಿ ಹಲಸಿನ ಗಿಡಗಳನ್ನು ನೆಡಲಿಕ್ಕೆ ಶುರು ಮಾಡಿದರು. ಹಾಗೆ ಮಾವು, ಈಗ ಇತ್ತೀಚೆಗೆ ಎಲ್ಲ ಹಣ್ಣಿನ ಗಿಡಗಳು, ವಿದೇಶಿ ಹಣ್ಣಿನ ಗಿಡಗಳು ಕೂಡ ನಮಗೆ ಕಸಿ ಕಟ್ಟಿದ್ದು ಸಿಗ್ತಾ ಇದೆ. ಹಾಗೆ ನರ್ಸರಿಯವರು ಕೂಡ ಇದ್ದಾರೆ. ನೀವು ಎಲ್ಲಿಂದ ತಂದು ಇದನ್ನು ನೆಟ್ಟದ್ದು? ನನಗೆ ಸರಿಯಾಗಿ ಯಾವ ಕಸಿ ತಜ್ಞರದ್ದು ಪರಿಚಯ ಇರಲಿಲ್ಲ. ನಮ್ಮ ಅಡಿಕೆ ಪತ್ರಿಕೆಯ ಪಡ್ರೆಯವರು ಅಲಂಕಾರಿನ ಕೆದ್ಲಾಯರನ್ನು ನನಗೆ ಪರಿಚಯ ಮಾಡಿಸಿದರು. ಅವರಲ್ಲಿಂದ ಮೊದಲಾಗಿ ಕಸಿ ಗಿಡಗಳನ್ನು ತಂದೆ. ಅವರ ಹತ್ರ ನನಗೆ ಒಂದು ವಿಶ್ವಾಸ ಬಂತು. ಹಾಗೆ ಇನ್ನೊಬ್ಬರು ಉಡುಪಿಯ ಗುರುರಾಜ ಬಳ್ತಿಲಾಯರು, ಅವರ ಜೊತೆಗೂ ಸಂಪರ್ಕದಿಂದಾಗಿ ಹಲವಾರು ಕಸಿ ಗಿಡಗಳು ನಮಗೆ ಲಭ್ಯ ಆಯಿತು. ಹಾಗೆ ವಿಶ್ವಾಸ ಬಂದ ಕಾರಣ ನಮ್ಮ ಗುಡ್ಡದಲ್ಲೆಲ್ಲ ಹಲಸಿನ ಗಿಡಗಳನ್ನೇ ಪ್ರಥಮ ಆದ್ಯತೆಯಲ್ಲಿ ಅದನ್ನು ಹಾಕಿದ್ದು. ನಿಮ್ಮಲ್ಲಿ ಯಾವ್ಯಾವ ಥರದ ವೆರೈಟಿಗಳೆಲ್ಲ ಉಂಟು? ಸಾಮಾನ್ಯ ನಾವೇ ಸಿಲೆಕ್ಟ್ ಮಾಡಿದ್ದು ಅಂತ ಹೇಳ್ಬೋದು. ನಮ್ಮಲ್ಲಿ 2011 ತಳಿ ಆಯ್ಕೆಯ ಒಂದು ಪ್ರಕ್ರಿಯೆ ಮಾಡಿಕೊಂಡಿದ್ದೇವೆ. 2011 ಏಪ್ರಿಲ್ನಲ್ಲಿ, ಅಂದರೆ ಬೇಗ ಹಣ್ಣಾಗಿ ಸಿಗುವಂಥ ತಳಿಗಳು, ಅಂದರೆ ಈಗ ಬೇಸಿಗೆಯಲ್ಲಿ ಹಪ್ಪಳ ಮಾಡಲಿಕ್ಕೆ ಆಗ್ಬೋದು, ಹಣ್ಣಿಗೆ ಆಗ್ಬೋದು, ಎಲ್ಲ ಸಿಗುವಂಥ ತಳಿಗಳದ್ದು ಒಂದು 15-20 ವೆರೈಟಿ ನಮ್ಮ ಸಮೀಪದೆಲ್ಲ ಆಯ್ಕೆ ಮಾಡಿಕೊಂಡು ಸ್ವಲ್ಪ ತಿಳುವಳಿಕೆ ಇರುವವರನ್ನು ಕರೆದು ಅದರಲ್ಲಿ ಹಣ್ಣಿಗಾಗಿ ಮಾತ್ರ ಆಯ್ಕೆ ಮಾಡಲಿಕ್ಕೆ ಪಡ್ರೆಯವರು, ವಾರಣಾಸಿಯಿಂದ ಕೃಷ್ಣಮೂರ್ತಿ ದಂಪತಿಗಳು, ಕಸಿ ತಜ್ಞ ಕೃಷ್ಣ ಕೆದ್ಲಾಯರು, ಇವರೆಲ್ಲ ಬಂದು ಒಂದು 5-6 ತಳಿಗಳನ್ನು ಒಳ್ಳೆಯದು ಶ್ರೇಷ್ಠ ತಳಿಗಳು ಅಂತ ಆಯ್ಕೆ ಮಾಡಿತ್ತು. ಹಾಗೆ ಅದನ್ನು ಆ ವರ್ಷವೇ ಕಸಿ ಮಾಡಿ ಆ ಗಿಡಗಳು ಮತ್ತೆ ಈಗಾಗಲೇ ಪ್ರಚಾರದಲ್ಲಿದ್ದ ಈ ಕಸಿ ತಜ್ಞರಲ್ಲೆಲ್ಲ ಪ್ರಚಾರದಲ್ಲಿದ್ದ ಗಿಡಗಳನ್ನು ಸೇರಿಸಿ ಒಂದು 100 ಗಿಡ ನಾಟಿ ಮಾಡಿತ್ತು. JCB ತಂದು ರಬ್ಬರ್ ಟೆರೆಸಿಂಗ್ ಮಾಡಿದ ಹಾಗೆ ಗಿಡ ನಾಟಿ ಮಾಡಿದ್ದು. ಒಂದು ವರ್ಷದ ನಂತರ ಕೂಡ ಆ ಗಿಡಗಳು ಹೆಚ್ಚು ಬಾಡದೆ ಬದುಕಿ ಬಂತು. ಹಾಗಾಗಿ ಗುಡ್ಡದಲ್ಲಿ ಕೂಡ ಹಲಸಿನ ಗಿಡ ಬರ್ತದೆ ಅಂತ ಒಂದು ಧೈರ್ಯದಿಂದ ಮತ್ತೆ ಮತ್ತೊಂದು 1.5 ಎಕರೆ ಜಾಗಕ್ಕೆ ಅದನ್ನು ಬೆಳೆಸಲಿಕ್ಕೆ ಬೇರೆ ಬೇರೆ ತಳಿಗಳು ಬಂತು. ಆದರೆ ನಾನು ಕಸಿ ಗಿಡಗಳನ್ನು ನೆಟ್ಟ ಮೇಲೆ ಇದರ ಒಂದು ಆಂದೋಲನದ ಪ್ರಭಾವದಿಂದಾಗಿ ಹಲವಾರು ವಿದೇಶಿ ತಳಿಗಳು ಹಲಸಿನಲ್ಲಿ, ಅದು ಕೂಡ ನಮ್ಮ ನರ್ಸರಿಗಳಿಗೆಲ್ಲ ಬಂತು. ಹಾಗೆ ಅದನ್ನು ಕೂಡ ನಾಟಿ ಮಾಡಿದೆ. ವಿದೇಶಿ ತಳಿಗಳನ್ನು ಕೂಡ ನಾಟಿ, ಅದೆಲ್ಲ ಸ್ವಲ್ಪ ನೀರು ಹಾಕುವ ಜಾಗದಲ್ಲಿ, ಅಂದರೆ ಇದು ಗುಡ್ಡದಲ್ಲಿ ಹಾಕಿದ್ದು ಬಹಳಷ್ಟು ನಮ್ಮ ನಿರೀಕ್ಷೆಯ ತರಲ್ಲಿ ಬೆಳೀಲಿಲ್ಲ. ಹಾಗಾಗಿ ಸ್ವಲ್ಪ ವಿದೇಶಿ ತಳಿಗಳು ನೀರು ಬೀಳುವಲ್ಲಿ ಹಾಕಿದ್ರೆ ಬೇಗ ಫಸಲು ಬರಬಹುದು ಅಂತ ಹೇಳೋ ಉದ್ದೇಶದಿಂದ ಹಾಗೆ ಹಾಕಿದ್ದು. ಕೆಲವು ಸಕ್ಸೆಸ್ ಆಯ್ತು, ಕೆಲವು ಇಲ್ಲಿಯ ಮಳೆಯನ್ನು ತಾಳಿಕೊಳ್ಳದೆ ಕೆಲವು ತಳಿಗಳು ಸತ್ತೋಯ್ತು. ಈಗಲೂ ಕೂಡ ಬಯಲುಸೀಮೆಯಲ್ಲಿ ವಿದೇಶಿ ತಳಿಗಳು ಬಂದಾಗ ನಮ್ಮಲ್ಲಿ ಅಷ್ಟು ಬರುವುದಿಲ್ಲ, ಅಂತ ತಳಿಗಳು ಕಡಿಮೆ ಇರುವುದು. ಈಗ ಬೇರೆ ಬೇರೆ ರೀತಿಯ ವಿಶೇಷವಾದಂತಹ ಒಂದು ನಮಗೆ ಕಣ್ಣಿಗೆ ಚಂದ ಕಾಣುವಂತಹ ಈಗ ಚಂದ್ರಹರಸ್ ಇರ್ಬೋದು, ಈ ತರದ್ದು ಅಂತ ತಳಿಗಳನ್ನು ಬೆಳೆಸಿದ್ದೀರಾ ಹೇಗೆ? ಖಂಡಿತ, ಅದು ಕೂಡ ಕೆಲವು ಬಯಲುಸೀಮೆದ್ದು ಚಂದ್ರ ತಳಿಗಳೆಲ್ಲ ಇತ್ತು, ಆದರೆ ನಮ್ಮಲ್ಲಿಗೆ ಅದು ಸೋತೋಗ್ತದೆ. ಈಗ ಗ್ಯಾಬ್ರಿಯಲ್ ವೇಗಸ್ ಅಂತ ಗಂಜಿ ಮಠದ ಹತ್ರ ಒಂದು ದೊಡ್ಡ ಹಲಸಿನ ತೋಟ ಮಾಡಿದ್ದಾರೆ, ನಮ್ಮ ಊರಿನ ಒಂದು 2 ತಳಿಗಳೇ ಅಲ್ಲಿ ಸೋತೋಗಿದೆ. ವಿದೇಶಿ ತಳಿಗಳು ಕೂಡ ಅವರ ನಿರೀಕ್ಷೆಗೆ ತಕ್ಕ ಫಸಲು ಕೊಡಲಿಲ್ಲ. ಅವರಲ್ಲಿ ಅದಕ್ಕಿಂತ ಮೊದಲೇ ಅವರು ಊರಿನಲ್ಲಿ ಸಿಕ್ಕಿದ ಕಸಿ ತಳಿಗಳದ್ದೇ ಸ್ವಲ್ಪ ಒಳ್ಳೆಯದು ಕಾಣ್ತದೆ. ಹಾಗೆ ನಮ್ಮ ಊರಿನ ತಳಿಗಳು ಒಳ್ಳೆ ಫಸಲು ಕೊಡುವಂಥದ್ದು ಬೇಗ ಕೊಡುವಂಥದ್ದಿದ್ದರೆ ಅದನ್ನೇ ಆಯ್ಕೆ ಮಾಡಿಕೊಳ್ಳೋದು ಒಳ್ಳೆಯದು ಅಂತ ನಾನು ಮತ್ತು ಅವರು ಒಂದು ಮಾತಾಡಿಕೊಂಡು ಅಭಿಪ್ರಾಯ ಪಟ್ಟಿದ್ದೇವೆ. ಇಲ್ಲ ಅಂತ ಇಲ್ಲ, ವಿದೇಶದಲ್ಲಿ ಕೂಡ ಬಂದದ್ರಲ್ಲಿ ಒಂದು 2-3 ತಳಿಗಳು ರೋಗ ಬರದೇ ಇರುವಂಥದ್ದು ಬೇಗ ಫಸಲು ಕೊಡುವಂಥದ್ದು ಉಂಟು, ಇಲ್ಲ ಅಂತ ಇಲ್ಲ. ಸರಿ, ಸಾಮಾನ್ಯ ಈಗ ಈ ತಳಿಗಳೆಲ್ಲ ನಿಮಗೆ ಎಷ್ಟು ವರ್ಷದಲ್ಲಿ ಫಸಲು ಕೊಡಲಿಕ್ಕೆ ಪ್ರಾರಂಭ? ಈಗ ಥೈಲ್ಯಾಂಡ್ ಪಿಂಕ್ ಅಥವಾ ವಿಯೆಟ್ನಾಂ ಸೂಪರ್ ಅರ್ಲಿ ಅಂತ ಒಂದು ತಳಿ ಬಂದಿದೆ, ಸುಮಾರಾಗಿ ದೊಡ್ಡ ಬದನೆ ಗಿಡದಷ್ಟು ದೊಡ್ಡದಾಗುವಾಗ ಕಾಯಿ ಬಿಡಲಿಕ್ಕೆ ಶುರು ಆಗ್ತದೆ. ಅಂದರೆ ಅದು ಆಲ್ ಸೀಸನ್, ಇಡೀ ವರ್ಷ ಅದರಲ್ಲಿ ಕಾಯಿ ಇರ್ತದೆ. ಆದರೆ ಇದು ಇಲ್ಲಿಯ ಮಳೆಯನ್ನು ತಾಳಿಕೊಳ್ಳುವ ಶಕ್ತಿ ಸ್ವಲ್ಪ ಕಡಿಮೆ ಇದೆ. ಈಗ 1-2 ವರ್ಷ ಕಾಯಿ ಬರ್ಬೋದು, ಆದರೆ ಕಾಯಿ ಜಾಸ್ತಿ ಬಿಟ್ಟಾಗೆ ಅದನ್ನು ಪ್ರೂನಿಂಗ್ ಎಲ್ಲ ಮಾಡಿ ಕಾಯಿಗಳನ್ನು ಒಂದು ಹಂತದಲ್ಲಿ ನಿಲ್ಲಿಸದಿದ್ರೆ ಅದು ರೋಗ ಜಾಸ್ತಿ ಬರ್ತದೆ ಅದಕ್ಕೆ. ಈಗ ನಾನು ಬೇರೆ ಬೇರೆ ತೋಟಗಳಲ್ಲಿ ನೋಡಿದಾಗ ಹಾಗೆ ಅನ್ನಿಸ್ತು ನನಗೆ. ಆದರೆ ಹಣ್ಣು ಒಳ್ಳೆಯದುಂಟು, ಬದನೆಕಾಯಿಯಾಗಿ ತುಂಬ ಬಿಡ್ತದೆ. ಈಗ ಕೆಲವು ಕಡೆ ಗುಡ್ಡದ ಮೇಲೆಲ್ಲ ಮಾಡಿದ್ದು ಕೆಲವು ಸಕ್ಸಸ್ ಆಗಿದೆ, ಕೆಲವರು ಅದರದ್ದೇ ತೋಟ ಮಾಡಿದ್ದು ಎಲ್ಲ ಹೋಗಿದೆ. ಅಂದರೆ ಬೇರೆ ಬೇರೆ ಗಿಡಗಳ ಮಧ್ಯೆ ನಟ್ಟದ್ದು ಒಳ್ಳೆಯದಾಗಿದೆ, ತೊಂದರೆ ಇಲ್ಲ ಅಂತೂ. ಅದೊಂದು ಆಯ್ಕೆ ಮಾಡಿಕೊಳ್ಳುವಂಥ ತಳಿಯೇ, ಸ್ವಲ್ಪ ಜಾಗ್ರತೆ ಬೇಕು, ಬೋರ್ಡ್ ಎಲ್ಲ ಬೇಕು ಒಟ್ಟಿಗೆ. ಇದಕ್ಕೆ ನಾವು ಮೊದಲೆಲ್ಲ ಆದರೆ ಈ ಗುಡ್ಡದಲ್ಲಿ ನೆಟ್ಟದಕ್ಕೆ ವಿಶೇಷವಾದಂಥ ಒಂದು ಆರೈಕೆ ಎಲ್ಲ ಮಾಡ್ತಿರ್ತೀವಿ, ಇದಕ್ಕೆ ಏನಾದರೂ ಮಾಡ್ತೀರಾ ಹೇಗೆ? ಈಗ ಮೊದಲೆಲ್ಲ ಇದ್ದದ್ದು ಏನಿದ್ರೂ ಬೀಜದಿಂದ ಮಾಡಿದ ಗಿಡಗಳು, ಯಾರು ನಟ್ಟದಿಲ್ಲ, ನಡುವುದೇ ಕಡಿಮೆ ಇತ್ತು. ಒಳ್ಳೆ ತಳಿ ಸಿಕ್ಕಿದರೆ ಅದರ ಬೀಜದಿಂದ ಮಾಡಿದ ಗಿಡಗಳನ್ನೆಲ್ಲ ನಡ್ತಿದ್ರು, ತೋಟದ ಬದಿಯಲ್ಲಿ ಏನಿದ್ರು, ಗುಡ್ಡದ ಮೇಲೆ ಎಲ್ಲ ಇರಲಿಲ್ಲ. ಮತ್ತು ಈ ಜೆ ಸಿ ಬಿ ಬಂದು ಟೆರೆಸಿಂಗ್ ಮಾಡಿ ಒಂದು ನಿಗದ ಹಾಗೆ ಆಗ್ತದೆ, ಮಣ್ಣು ನುಸುಲು ಮಾಡಿ ನಟ್ಟರೆ ಗಿಡಗಳು ಒಳ್ಳೆಯದು ಬರ್ತದೆ. ನಾನು ನಟ್ಟದೆಲ್ಲ ಕಸಿ ಗಿಡಗಳು, ಅಂದರೆ ಅಡಿಗಿಡಕ್ಕೆ ಕಸಿ ಮಾಡಿದಂಥ ಗಿಡಗಳು, ಅದಕ್ಕೆ ಈ ಬೀಜದ ಗಿಡದಷ್ಟು ತಾಕತ್ತು ಬರುವುದಿಲ್ಲ. ಹಾಗಾಗಿ ಗುಡ್ಡದ ಮೇಲಿನ ಗಿಡಗಳು ಮಳೆಗಾಲದಲ್ಲಿ ಸ್ವಲ್ಪ ಒಳ್ಳೇದು ಬರ್ತವೆ. ನಂತರ ಆ ನೀರಿನ ಕೊರತೆಯಿಂದಾಗಿ ನಮ್ಮ ಗುಡ್ಡ ಸ್ವಲ್ಪ ಡ್ರೈ ಅಂದರೆ ಫುಲ್ ಡ್ರೈ, ಕಲ್ಲು ಎಲ್ಲ ಜಾಸ್ತಿ, ಹಾಗೆ ಗೊಬ್ಬರವೂ ಕೊಡುವುದಿಲ್ಲ ನಾನು, ನೀರು ಇಲ್ಲ ಗೊಬ್ಬರವೂ ಇಲ್ಲ, ಬರೀ ಅದರಲ್ಲಿ ಏನಾದರೂ ಬಲ್ಲೆ ಕಸ ಬಂದರೆ ಅದಕ್ಕೆ ಬುಡಕ್ಕೆ ಹಾಕಿ ಬಿಡೋದಷ್ಟೇ. ಹಾಗಾಗಿ ಅದು ನಿರೀಕ್ಷಿತ ಪ್ರಮಾಣದಲ್ಲಿ ಫಸಲೂ ಕೊಡಲಿಲ್ಲ, ಮತ್ತು ಗಿಡಗಳು ಅಷ್ಟು ಚೆಂದ ಬರಲಿಲ್ಲ. ಅದನ್ನು ಹಾಗೆ ಬಿಟ್ಟಿದ್ದೇನೆ. ಆದರೆ ಕೆಲವು ಗಿಡಗಳು ಒಳ್ಳೇದು ಬರುವ ಲಕ್ಷಣ ಉಂಟು, ಅಂದರೆ ಬೇರು ಮಣ್ಣಿನಲ್ಲಿ ಪಸರಿಸಿದ ಮೇಲೆ ಬರುವಂತ ನಿರೀಕ್ಷೆಯಲ್ಲಿ ಇದ್ದೇನೆ. ಈಗ 2011 ನೀವು ನೆಟ್ಟದ್ದು? ಹೌದು, ಸುಮಾರು 13 ವರ್ಷ ಆಯಿತು. 13 ವರ್ಷದಲ್ಲಿ ನಿಮಗೆ ಫಲ ಕೊಡಲಿಕ್ಕೆ ಯಾವ್ದಾದ್ರು ಪ್ರಾರಂಭ ಬಂದಿದೆ? ಹಾಗೆ ಬರಲಿಲ್ಲ ಅಂತ ಒಂದು ಭ್ರಮ ನಿರಸನ ಆಗುವ ಹಾಗೆ ಆಗಲಿಲ್ಲ. ಕೆಲವು ಗಿಡಗಳು ಈಗ ಚಂದ ಬರ್ತಾ ಇದೆ, ಅಂದರೆ ಅದರ ಕೆಲಸ ಈಗ ಪ್ರಾರಂಭ ಆಗಿದೆ. ಆ ಗಿಡಗಳು ಪ್ರಕೃತಿಗೆ ಹೊಂದಿಕೊಂಡು ಈಗ ಫಸಲು ಕೊಡಲಿಕ್ಕೆ ಶುರು ಮಾಡುವ ಅಂದಾಜು ಉಂಟು. ಕೆಲವುದರಲ್ಲಿ ಬರ್ತದೆ, ಇಲ್ಲ ಅಂತ ಇಲ್ಲ. ಈಗ ಇದರಲ್ಲಿ ಆಲ್ ಸೀಸನ್ ಏನಾದರೂ ನಿಮ್ಮದರಲ್ಲಿ ಉಂಟಾ? ಅದು ಆಲ್ ಸೀಸನ್ ಅಂತ ಈಗ ಇಷ್ಟರವರೆಗೆ ಕಂಡದ್ರಲ್ಲಿ ಥೈಲ್ಯಾಂಡ್ ಪಿಂಕ್ ಅಂತ ಅಥವಾ ವಿಯೆಟ್ನಾಂ ಸೂಪರ್ ಅಲ್ಲಿ ಅದು ಮಾತ್ರ ಆಲ್ ಸೀಸನ್ ಈಗ. ಮತ್ತೆ ಆಲ್ ಸೀಸನ್ ಅಂತ ಎಲ್ಲ ಹೇಳ್ಬೋದು, ಆದರೆ ಎಲ್ಲೂ ಇಡೀ ಥ್ರೂಔಟ್ ದ ಇಯರ್ ಎಲ್ಲೂ ಕಾಯಿ ಬಿಟ್ಟದಿಲ್ಲ. ಅದು ಒಂದು ಈಗ ಸದ್ಯ ಕಂಡ ಮಟ್ಟಿಗೆ ಅದು ವಿದೇಶದಿಂದ ಬಂದ ಗಿಡ, ಸಣ್ಣ ಗಿಡದಲ್ಲೇ ಫಸಲು ಕೊಡ್ತದೆ, ಆರೈಕೆ ಮಾಡಿದರೆ ಇಡೀ ವರ್ಷ ಹಣ್ಣು ತಿನ್ಬಹುದು. ಸರಿ, ಹಣ್ಣುಗಳೆಲ್ಲ ಚೆನ್ನಾಗಿ ಬಂದದ್ದು. ಆದರೆ ತಾಯಿ ಮರದ ಗುಣ ಪೂರ್ತಿ ಗಿಡಗಳು ಕೊಡಲಿಲ್ಲ. ಯಾಕೆ ಹೇಳಿದರೆ ಅದು ಫಸಲು ಕೊಡೋ ದೊಡ್ಡ ಮರಗಳಾಗಿತ್ತು, ಅದರ ಬೇರು ಮಣ್ಣಿನ ಅಡಿಯಲ್ಲಿ ವಿಶಾಲವಾಗಿ ಹೋಗಿದ್ದಿರ್ಬೋದು, ಅದಕ್ಕೆ ಬೇಕಾದ ಪೋಷಕಾಂಶಗಳು ಮಣ್ಣಿನಲ್ಲಿ ಇದ್ದಿರ್ಬೋದು. ಆದರೆ ನಮ್ಮ ಮಣ್ಣು ಕ್ವಾಲಿಟಿ ಕಡಿಮೆ ಇದ್ದ ಕಾರಣ ಆ ಎಲ್ಲ ಗುಣಗಳು ಇದು ನಮ್ಮ ಕಸಿ ಗಿಡಗಳಲ್ಲಿ ಬರಲಿಲ್ಲ. ಆದರೆ ನನಗೆ ಆಗುವಾಗ ಹಲ್ವಕ್ಕೆ ತಿನ್ನಲಿಕ್ಕೆ ಅಥವಾ ಹಣ್ಣು ಮಾರಾಟಕ್ಕಲ್ಲ, ನಾನು ಅದಕ್ಕಾಗಿ ಮಾಡಿದ ತೋಟ. ಆದ್ದರಿಂದ ಹಲ್ವಕ್ಕೆ ಕೈ ಇರುವಂತಹ ಹಲಸು ಬಿಟ್ಟು ಬೇರೆ ಎಲ್ಲ ತಳಿಯ ಹಲಸು ಆಗ್ತದೆ, ತುಳು ಅಂತ ಹೇಳ್ತೇವೆ ನಾವು, ಅದಿರ್ಬೋದು, ಬೇರೆ ಯಾವ ಹಣ್ಣು ಆಗ್ತದೆ. ಮೌಲ್ಯವರ್ಧನೆಯನ್ನ ಮಾಡಬಹುದು ಅಥವಾ ಏನಾದರೂ ಹೊಸ್ತನ್ನ ಮಾಡಬಹುದು ಅಂತ ನಿಮ್ಗೆ ಹೇಗೆ ತೋರಿದ್ದು? ನನಗೆ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಕೃಷಿ ಸಹಾಯಕರಿದ್ದಾರೆ, 4-5 ಜನ ಇದ್ದಾರೆ. ಅವರು ಹಳಬರು, ಅಂದ್ರೆ ಈಗಲೂ ಅವರೇ ಕಂಟಿನ್ಯೂ ಆಗಿದ್ದಾರೆ. ಅವರಿಗೆ ಯಾವ ಕೆಲಸವನ್ನು ನಾವು ತಿಳುವಳಿಕೆ ಕೊಡಬೇಕಾಗಿಲ್ಲ, ಅದು ಮಾಡು ಅಂತ ಹೇಳಿದ್ರೆ ಅವರು ಮಾಡಿಕೊಂಡಿರ್ತಾರೆ. ಅಂದ್ರೆ ನನಗೆ ದೊಡ್ಡ ಜವಾಬ್ದಾರಿ ಇಲ್ಲ, ಆಟೋಮೆಟಿಕಲಿ ಏನಾದರೂ ಒಂದು ಮಾಡುವ ಅಂತ ಕಾಣ್ತದೆ. ಅಂದರೆ ನನಗೆ ತಿನ್ನುವುದರಲ್ಲಿ ಬಹಳ ಆಸಕ್ತಿ, ಉಣ್ಣುವುದರಲ್ಲೆಲ್ಲ, ತಿನ್ನುವುದರಲ್ಲಿ ಸ್ವೀಟ್ ಮತ್ತೆ ಮತ್ತೂ ಇಷ್ಟ. ಹಾಗಾಗಿ ರಟ್ಟೆ ಬಲ ಇತ್ತು ಒಂದು 10 ವರ್ಷ ಮೊದಲಲ್ವಾ, ಬಾಳೆಹಣ್ಣು ಹಲ್ವಾ, ಹಲಸಿನ ಹಣ್ಣು ಹಲ್ವಾ, ಮೊದಲಿಗೆ ಬಾಳೆಹಣ್ಣು ಹಲ್ವಾ, ಹಾಗೆ ಮಾಡಿಕೊಂಡಿದ್ದೆ. ನೀವು ಮಾಡ್ತಾ ಇದ್ರಿ? ಮಾಡ್ತಾ ಇದ್ರಿ, ದೊಡ್ಡ ಮಟ್ಟಕ್ಕಲ್ಲ. ಈ ನಮ್ಮ ಹಲಸು ಮೇಳಗಳೆಲ್ಲ ಆಗುವಾಗ ಪಡ್ರಿಯವರು ಹೇಳುದುಂಟು, ಶರ್ಮರೆ ನೀವು ಹಲಸು ಗಿಡ ನಟ್ಟಿದ್ದೀರಿ, ತಳಿ ಆಯ್ಕೆ ಮಾಡ್ತೀರಿ, ಮೇಳ ಮಾಡ್ತೀರಿ, ನೀವು ಒಂದು ಅದರಲ್ಲಿ ಏನು ಕೆಲಸ ಮಾಡಲಿಲ್ಲ, ಅಂದರೆ ಮೌಲ್ಯವರ್ಧನೆ ಮಾಡಲಿಲ್ಲ ಅಂತ ಹೇಳಿದರು. ಹೌದು, ಚಿಪ್ಸ್ ಮಾಡಲಿಕ್ಕೆ ಜನ ಬೇಕು, ಮತ್ತೆ ಸ್ವತಃ ದುಡಿಬೇಕು, ಮತ್ತೆ ಹಪ್ಪಳ ಮಾಡಲಿಕ್ಕೆ ಬಿಸಿಲು ಕಾಯಬೇಕು, ಅಂದರೆ ಮನೆಯವರನ್ನೆಲ್ಲ ತಕೊಂಡು ಕಷ್ಟ ಆಗ್ತದೆ, ಎಲ್ಲರಿಗೂ ದಮ್ಮೆ ಹಾಕುವ ಕೆಲಸ ನನಗೆ ಆಗಲಿಕ್ಕಿಲ್ಲ. ಹಾಗೆ ಹಪ್ಪಳ ಚಿಪ್ಸಿನ ವಿಷಯ ಬಿಟ್ಟೆ. ಹಲ್ವಾ ಆದರೆ ಕೊಟ್ಟದ್ದನ್ನು ನಾನು ಕಾಯಿಸ್ತಾ ಇದ್ದೆ ಉರುಳಿಯಲ್ಲಿ. ಅದು ಸರಿ, ನಿಮಗೆ ಇದು ಮೊದಲಿಂದ ಗೊತ್ತಿತ್ತು ಹಲ್ವಾ ಮಾಡುವ? ಇಲ್ಲ, ಖಂಡಿತ ನಾನು ತಿನ್ನಲಿಲ್ಲ. ಆದರೆ ಒಂದು ಕಡೆ ಇವರು ನಮ್ಮ ಮಂಚಿಕಜ್ಜೆ ಜಯರಾಮ್ ಭಟ್ ಅಂತ ಹೇಳುವವರ ಮನೆಯಲ್ಲಿ ಹಲ್ವಾ ಮಾಡಿದ್ರು ಹಲಸಿಂದು, ಅದು ಬಹಳ ಇಷ್ಟ ಆಯ್ತು ನನಗೆ. ಹಾಗಾದ್ರೆ ಹಲಸಿನಲ್ಲಿ ನಮಗೂ ಹಲ್ವಾ ಮಾಡಬಹುದಲ್ಲ ಅಂತೇಳಿ ಹಾಗೆ ಮತ್ತೆ ನಾನೇ ಪ್ರಾರಂಭ ಮಾಡಿದೆ. ಅದರ ಲೆಕ್ಕಾಚಾರಗಳು ಇರಲಿಲ್ಲ, ಆದರೆ ಅದರಲ್ಲಿ ಕೂಡ ಲೆಕ್ಕಾಚಾರ ಮಾಡಲಿಕ್ಕೆ ಒಂದು 4-5 ಸಲ ಪ್ರಯೋಗ ಮಾಡಬೇಕಾಯ್ತು. ತುಪ್ಪ ಹೆಚ್ಚಾಗಬಾರ್ದು ಅಂದರೆ ಕೈಗೆ ಹಿಡ್ಕೊಳ್ಬಾರ್ದು, ಕಾಯುವಾಗ ತುಪ್ಪ ಬಿಡ್ತದೆ, ಆ ಬಿಡುವಷ್ಟು ತುಪ್ಪ ಹಾಕಲೇಬಾರ್ದು, ಮತ್ತೆ ಸಕ್ಕರೆ ಪ್ರಿಸರ್ವೇಟಿವ್ ಆಗಿ ಎಷ್ಟು ಬೇಕೋ ಅಷ್ಟೇ. ಹಾಗೆ ಬಾಳೆಹಣ್ಣು ಹಲಸಿನೆಲ್ಲ ಮೊದಲೇ ಸಿಹಿ ಇರುವಂಥದ್ದು, ಕಡಿಮೆ ಸಿಹಿ ಹಾಕಿ 1-2 ತಿಂಗಳೆಲ್ಲ ಉಳಿಸುವಂತ ಪಾಕ ಹೇಗೆ ತಯಾರು ಮಾಡುದು ಅಂತ ಹೇಳಿ ಹಾಗೆಲ್ಲ ಲೆಕ್ಕಾಚಾರ ಹಾಕಿ ಆಗುವಾಗ ಅದು ಸಕ್ಸಸ್ ಆಯ್ತು. ಅಂದ್ರೆ ಹಲಸಿನ ಹಣ್ಣಿನ ಹಲವು 2 ತಿಂಗಳಿಗೆ ಹಾಳಾಗಬಾರ್ದು, ಕೈಗೆ ಅಂಟಬಾರ್ದು, ಹೊಸ ಜನರೇಷನ್ಗೆ ಅದು ಇಷ್ಟ ಆಗಬೇಕು. ಬಾಳೆಹಣ್ಣು ಅಷ್ಟೇ, ಅದೇ ಮಾನದಂಡದಲ್ಲಿ ಬಾಳೆಹಣ್ಣು ಹಲ್ವಾ ಕೂಡ ಮಾಡಿದ್ವಿ. ಹಲಸಿನ ಹಲ್ವಾ ತಿಂದವ ಒಬ್ರು ಡಾಕ್ಟರ್ ಮಂಗಳೂರಿನವರು, ಅವರಿಗೆ ಇಷ್ಟ ಆಗಿ, ಶರ್ಮರ್ ನೀವಿನ್ನು ಪ್ರಾಯ ಆಗ್ತಾ ಇದ್ದಾಗೆ ಇದೆಲ್ಲ ಉರುಳಿಯಲ್ಲಿ ಮಾಡುವಂತ ಕೆಲಸ ಅಲ್ಲ, ಈಗ ಬೇಕಾದಷ್ಟು ಮೆಷಿನರಿ ಎಲ್ಲ ಬಂದಿದೆ, ಈ ಪಾಕಗಳು ಜನರಿಗೆ ಸಿಗಬೇಕು, ಇದೀಗ ಎಲ್ಲಿಯೂ ಸಿಗ್ತಾ ಇಲ್ಲ, ನೀವೊಂದು ಮೆಷಿನ್ ತರಬೇಕು, ಹಲ್ವಾದ ಮೆಷಿನ್ಗಳೆಲ್ಲ ಉಂಟು. ಒಂದ್ ದಿವಸ ಅವರೇ ಆ ಮೆಷಿನ್ ತಗೊಂಡು ಮನೆಗೆ ತಂದಿಟ್ರು. ನಾನು ಕೇಳಿಯಲ್ಲ ಇದು ಎಷ್ಟಾಯ್ತು, ಅದು ನನ್ನ ಮನೆಯಲ್ಲಿ ನಾನು ತಂದಿಟ್ರೆ ನೀವು ಎಂಥದ್ದು ಹಣ ಕೇಳುವುದು ಅಂತ ಹೇಳಿ ಆ ರೀತಿ ಬಂತು. ಆಯ್ತಪ್ಪ ಇದು ನಿಮಗೆ ಇಷ್ಟ ಆದರೆ ನನಗೂ ಇಷ್ಟವೇ ಅಂತೇಳಿ ಅದರಲ್ಲಿ ಮತ್ತೆ ಮೆಷಿನ್ನಲ್ಲಿ ದುಡಿಲಿಕ್ಕೆ ಶುರು ಮಾಡಿದೆ. ದುಡಿಲಿಕ್ಕೆ ಅಂದರೆ ಒಂದು ಹಾಬಿಯಾಗೆ, ಮತ್ತೆ ಎಂತ ಬೆಳಿಗ್ಗಿಂದ ಕತ್ಲೆಯವರಿಗೆ ಹಲವು ಮಾಡೋದು ಅದೆಲ್ಲ ಏನಿಲ್ಲ, ಮಾರುಕಟ್ಟೆ ಆಗಬೇಕಲ್ಲ. ಮಾರುಕಟ್ಟೆ ಮಾಡುವುದು ಹೇಗೆ, ಮಾರುಕಟ್ಟೆ ಸಂಗತಿ ನನಗೆ ಗೊತ್ತಿಲ್ಲ, ಮಾರಾಟ ಮಾಡೋದು ಅಂತ ಹೇಳಿದ್ರೆ ತುಂಬಾ ಉದಾಸೀನವು ಮತ್ತೆ ಹೆಸಿಟೇಷನ್. ನೀವು ಮುಖ್ಯವಾಗಿ ಮೊದಲಿಂದಲೂ ರೈತರು ನಮಗೆ ಅಡಿಕೆ ಮಾರಿ ಗೊತ್ತಲ್ಲದೆ ಬೇಕು ತನ್ನಿ ಅಂತ ಹೇಳಿದ್ದನ್ನು ಮಾತ್ರ ಮಾಡಬಹುದು, ನಾವು ತೆಕ್ಕೊಳ್ಳಿ ಅಂತ ಹೇಳಿ ಹೇಳುದು ಹೇಗೆ. ಆದ್ರೆ ಹಲ್ವಾ ತಿಂದವರು ಇಷ್ಟಪಡಲಿಕ್ಕೆ ಶುರು ಮಾಡಿದರು ಆಟೋಮೆಟಿಕಲ್ಲಿ. ಅದು ಮಾರುಕಟ್ಟೆ ನಾವು ಸ್ವಲ್ಪ ಸ್ವಲ್ಪ ಹೀಗೆ ಬಿಸಿನೆಸ್ಸಿಗೆ ಬೇಕಾಗಿ ಆ ಉದ್ದೇಶದಿಂದ ಮಾಡಿದ್ದು ಅಲ್ಲ, ತಿನ್ನಲಿಕ್ಕೆ ಕೊಟ್ಟದ್ದು ಅಲ್ಲ, ಆದರೆ ಜನ ಅದನ್ನು ಇಷ್ಟಪಟ್ಟು ತಿನ್ನಲಿಕ್ಕೆ ಶುರು ಮಾಡಿದರು, ತಗೊಂಡು ಹೋಗ್ಲಿಕ್ಕೆ ಶುರು ಮಾಡಿದರು. ಫಂಕ್ಷನ್ನಿಗೆ ಹಲಸಿನ ಹಲ್ವಾ ಉಂಟಾ, ಬಾಳೆಹಣ್ಣು ಹಲ್ವಾ ಉಂಟೆಲ್ಲ ಕೇಳಿ ಈಗ 25-30 ಕೆಜಿವರೆಗೆ ಕೇಳುವವರು ಇದ್ದಾರೆ. ಅದು ಸರಿ, ಹೌದು. ಅದಕ್ಕೆ ಬೇಕಾದ ಪೆಟ್ಟಿಗೆಗಳು ಅಂದರೆ ಅದು ಹಾಳಾಗಬಾರ್ದಲ್ಲ, ಅದೆಲ್ಲ ಮಾಡಿಕೊಟ್ರೆ ಹಾಗೆ ಅದು ದೊಡ್ಡ ಮಟ್ಟಿಗೆ ಬೆಳವಣಿಗೆ ಆಗುವುದು ನನಗೆ ಇಷ್ಟ ಇಲ್ಲ. ಆದರೆ ಯಾರಾದರೂ ಮಾಡುವವರಿದ್ರೆ ನಾನು ಮಾಹಿತಿ ಕೊಟ್ಟು ಮಾಡಲಿಕ್ಕೆ ಹೇಳಿ. ಏನು ಈಗ ಮಾಹಿತಿ ಕೊಡುವುದಕ್ಕಾಗಿ ನಾನು ಕೇಳುವುದು, ಈಗ ಹಲಸಿನ ಹಣ್ಣನ್ನ ಹಲ್ವಾ ಮಾಡುವುದು ಹೇಗೆ? ಹಲಸಿನ ಹಣ್ಣು ಮೊದಲಾಗಿ ಚೆನ್ನಾಗಿ ಹಣ್ಣಾಗಲಿಕ್ಕೆ ಇಡಬೇಕು, ಬೆಳೆದ ಕಾಯಿ ಆಗಬೇಕು. ಅಲ್ಲಿ ಮರದಲ್ಲೇ ಬೆಳೆದದ್ದಾಗ್ತದ? ಹೌದು, ಮರದಲ್ಲಿ ಬೆಳೆದದ್ದನ್ನು ಬಳ್ಳಿಯಲ್ಲಿ ಇಳಿಸಿ ಜಾಗ್ರತೆಯಲ್ಲಿ ತಂದು ಒಳಗೆ ಇಡಬೇಕು. ಮರದಲ್ಲಿ ಹಣ್ಣಾದ್ದು ಮರ ಅದು ಆಗ್ತದೆ, ಅದು ಆಗ್ತದೆ. ಹಣ್ಣು ಸೊಳ್ಳೆ ಕಹಿ ಇರಬಾರ್ದು, ಸಿಹಿ ಎಷ್ಟು ಕಡಿಮೆ ಇದ್ರೂ ತೊಂದರೆ ಇಲ್ಲ, ಮತ್ತೆ ಹಣ್ಣು ಒಳ್ಳೆ ಹಣ್ಣಾದ್ರೆ ಒಳ್ಳೇದು. ಅಂದ್ರೆ ಅದರ ಪಕ್ವತೆ ಅಂತ ಹೇಳ್ತಾರೆ, ಹಣ್ಣಾಗಿ ಪಕ್ವಗೊಳ್ಳುವುದು ಅಂತ. ಆ ಪಕ್ವಗೊಳ್ಳುವಾಗಲೇ ಅದು ಸರಿಯಾದ ಹಂತಕ್ಕೆ ಬಂದಿದೆ ಅಂತ ಲೆಕ್ಕ. ಅದನ್ನು ಮಿಕ್ಸಿಗೆ ಹಾಕ್ತೇವೆ ನಾವು, ಸ್ವಲ್ಪ ಹೆವಿ ಡ್ಯೂಟಿ ಮಿಕ್ಸಿ ಉಂಟು, ಅದರಲ್ಲಿ ಹಾಕಿ ನಮ್ಮ ಮೆಷಿನ್ನಲ್ಲಿ ಒಮ್ಮೆಗೆ ಮಾಡುವಾಗ 30 ಕೆಜಿಯಷ್ಟು ಪಲ್ಪ್ ಹಾಕ್ಲಿಕ್ಕೆ ಆಗ್ತದೆ. 30 ಕೆಜಿಯಷ್ಟು ಪಲ್ಪು 2 ಲೀಟರ್ ತುಪ್ಪದಲ್ಲಿ 1 ಗಂಟೆ ಬೇಯಬೇಕು, ಬೇರೆ ಸಕ್ಕರೆ ಯಾವುದು ಹಾಕ್ಲಿಕ್ಕಿಲ್ಲ. 1 ಗಂಟೆ ಈ 2 ಲೀಟರ್ ತುಪ್ಪದಲ್ಲಿ 30 ಕೆಜಿ ಪಲ್ಪ್ ಬೇಯಬೇಕು. ಅದನ್ನ ಅದು ಮೆಷಿನ್ನೇ ಅದನ್ನೆಲ್ಲ ಕೆಲಸ ಮಾಡ್ತದೆ, ನಾವು ಎಂತ ಮಾಡ್ಲಿಕ್ಕಿಲ್ಲ. ನಾವು ಒಮ್ಮೆ ಅದಕ್ಕೆ ಹಾಕುವುದನ್ನು ಹಾಕಿ ಬಿಟ್ಟರೆ ಆಯ್ತು, ಆ 1 ಗಂಟೆ ಕಳೆದಾಗ ಸ್ವಲ್ಪ ದಪ್ಪ ಆಗ್ಲಿಕ್ಕೆ ಶುರು ಆಗ್ತದೆ, ನೀರು ರಟ್ಟುದೆಲ್ಲ ಉಂಟು. ಆ ಮೆಷಿನ್ಗೆ ಮುಚ್ಚಳ ಇರಲಿಲ್ಲ, ಈ ಹಲಸು ನೀರು ಸ್ವಲ್ಪ ಬೀರ್ತದಲ್ಲ ಅದು ಕುದಿಯುವಾಗ ಎಲ್ಲ ಹೊರಗೆ ರಟ್ತದೆ, ನಮ್ಮ ಗುಳ್ಳೆಲ್ಲ ಬರ್ತದೆ. ಅದಕ್ಕೆ ಆ ಮೆಷಿನ್ಗೆ ಸೆಟ್ ಆಗುವಾಗ ಒಂದು ಮುಚ್ಚಳವನ್ನು ಮಾಡಿಕೊಂಡಿತ್ತು. ಇದೀಗ ಉರುಳಿಯಲ್ಲಿ ಮಾಡುದಿದ್ರು ಹಾಗೆಯಾ? ರಟ್ತದೆ, ಆದ್ರೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಸಣ್ಣ ಬೆಂಕಿಯಲ್ಲಿ ಕಾಯಿಸ್ಬೇಕಷ್ಟೇ, ಹತ್ರ ನಿಲ್ಲಿಕ್ಕೆ ಆಗುದಿಲ್ಲ. ಈ 1 ಗಂಟೆ ಅದು ತುಪ್ಪದಲ್ಲಿ ಬೆಂದ ಮೇಲೆ ಈ ಸಕ್ಕರೆ ಹಾಕುದು, ಸಕ್ಕರೆ ಹಾಕಿ 1 ಗಂಟೆ ಆಗುವಾಗ ಗೇರು ಬೀಜ ಹಾಕುದು. ಸಕ್ಕರೆ ಹಾಕಿ ಅದೊಂದು ಗಟ್ಟಿ ಆಗ್ಲಿಕ್ಕೆ ಶುರು ಆಗ್ತದೆ. ಗೇರು ಬೀಜ ತುಂಬಾ ಪಾಕ ಬಂದ ಮೇಲೆ ಹಾಕಿದ್ರೆ ಅದು ಇಡೀ ಹರಡುವುದಿಲ್ಲ. ಗೇರು ಬೀಜದಲ್ಲಿಯೂ ಅಷ್ಟೇ, ದೊಡ್ಡ ದೊಡ್ಡ ತುಂಡು ಇರುವ ಗೇರು ಬೀಜ ಹಾಕಿದ್ರೆ ಎಲ್ಲ ತುಂಡಿಗೂ ಗೇರು ಬೀಜ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕೆ ಒಂದು ಆ ಸಣ್ಣ ಸಣ್ಣ ತುಂಡುಗಳಿರುವಂತ ಒಂದು ಜಾತಿ SSP ಅಂತೇಳಿ ಅವರ ಗ್ರೇಡ್ನಲ್ಲಿ ಹೇಳ್ತಾರೆ, ಅದು ಸ್ವಲ್ಪ ಒಂದು ಮಾಮೂಲಿಗಿಂತ ಸ್ವಲ್ಪ ಕಡಿಮೆ ರೇಟ್ನಲ್ಲಿ ಸಿಗ್ತದೆ, ರುಚಿಯಲ್ಲಿ ಏನು ತೊಂದರೆ ಆಗುದಿಲ್ಲ. ಅದನ್ನು ಹಾಕಿದ್ರೆ ಅದು ಇಡೀ ನಮ್ಮ ಹಲವದ ಮೇಲೆಲ್ಲ ಪಸರಿಸಿ ನಿಲ್ತದೆ. ಹಾಗೆ ಗೇರು ಬೀಜಕ್ಕೂ ಒಂದು ಮೌಲ್ಯ ಆಯಿತು, ಮತ್ತೆ ಹಲಸಿನ ಹಣ್ಣಿಗೂ ಒಂದು ಮೌಲ್ಯವರ್ಧನೆ ಆಯಿತು, ನಮ್ಮ ನಾವು ಸಾಕುವ ದನಗಳ ತುಪ್ಪಕ್ಕೂ ಒಂದು ಮೌಲ್ಯವರ್ಧನೆ ಬಂತು. ಹಾಗೆ ಅದನ್ನೆಲ್ಲ ಸೇರಿಸಿಕೊಂಡು ಮಾಡಿದ ಪಾಕ. ಸರಿ, ಈಗ ಪಾಕ ಮಾಡಿ ಎಲ್ಲ ಆದಮೇಲೆ ಅದನ್ನು ಆರ್ಲಿಕ್ಕೆ, ಹಾ, ನಾವು ಅದು ಸ್ಟೀಲಿನ ಟ್ರೇಗಳುಂಟು. ಸಾಮಾನ್ಯ 30 ಕೆಜಿ ಹಲಸಿನ ಹಣ್ಣಿಗೆ 10 ಕೆಜಿ ಸಕ್ಕರೆ, ಅಂದರೆ 3:1. ಎರಡು ಲೀಟರ್ ತುಪ್ಪ, ಒಂದು ಕೆ ಜಿಯಷ್ಟು ಗೇರು ಬೀಜ, ಇದೆಲ್ಲ ಹಾಕಿದ ಒಂದು ಪಾಕ ಆಗುವಾಗ ಸುಮಾರು ಅದು ತುಪ್ಪ ಬಿಡ್ಲಿಕ್ಕೆ ಹೊರಗೆ, ಅಂದರೆ ತುಪ್ಪ ಬಿಡುವಂಥದ್ದು ಇಲ್ಲ, ಯಾಕೇಳಿದ್ರೆ ತುಪ್ಪ ಬಿಡಬಾರ್ದು, ತುಪ್ಪ ಬಿಟ್ಟರೆ ಅದೆಲ್ಲ ಸ್ವಲ್ಪ ಎಕ್ಸಸ್ ಆಗ್ತದೆ ಅಂತ ಲೆಕ್ಕ. ಆ ಕೊನೆಯ ಹಂತ ತುಪ್ಪ ಬಿಡುವ ಹಂತದಲ್ಲಿ ನಾವು ಅದನ್ನು ತೆಗಿಲಿಕ್ಕೆ ಶುರು ಮಾಡೋದು. ಒಂದು 10 ನಿಮಿಷದಲ್ಲಿ ಅದನ್ನು ತೆಗೆದು ಟ್ರೇಗೆ ಹಾಕಿ ಆಗ್ತದೆ. ಟ್ರೇಯಲ್ಲಿ ನಿಜವಾಗಿ ಪ್ಲಾಸ್ಟಿಕ್ ಉಪಯೋಗ ಮಾಡಬಾರ್ದು, ಆದರೆ ಇದು ಅಂಟಿಕೊಳ್ಳದಾಗಿ ಇರುವಂಥ ವ್ಯವಸ್ಥೆಗಳು ಇಲ್ಲ. ಇದು ಟಿಶ್ಯೂ ಪೇಪರ್ ಹಾಕಿ ಆಯಿತು, ಮತ್ತು ಬರೀ ಟ್ರೇಗೆ ಹಾಕಿ ಆಯಿತು, ಇದೆಲ್ಲ ಸರಿ ಕೇಳುವುದಿಲ್ಲ. ಹಾಗೆ ಅನಿವಾರ್ಯವಾಗಿ ನಾವು ಪ್ಲಾಸ್ಟಿಕ್, ಹೊಸ ಹೊಸ ಪ್ಲಾಸ್ಟಿಕನ್ನೇ ಉಪಯೋಗ ಮಾಡ್ತಾ ಇದ್ದೇವೆ. ಅದು ಈಗ ಕೆಲವರದ್ದು ಆಕ್ಷೇಪಗಳು ಉಂಟು, ಇಲ್ಲ ಅಂತ ಇಲ್ಲ. ಹಾಗೆ ಈಗ ಮರದ ಟ್ರೇ ಕೂಡ ಮಾಡಿದ್ದೇವೆ, ಪ್ಲಾಸ್ಟಿಕ್ ಇಲ್ಲದೆ ಕೂಡ ಅದರಿಂದ ಎಬ್ಬಿಸ್ಲಿಕ್ಕೆ ಆಗ್ತದೆ, ಆದರೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ಪ್ಲಾಸ್ಟಿಕ್ ಬೇಡ ಅಂತ ಹೇಳುವವರಿಗೆ ಮರದ ಟ್ರೇಯ ಹಲ್ವಾ ಮಾಡಿಕೊಡುತ್ತೀರಿ, ಮಾಡಿಕೊಡುದು, ಇದು ತೊಂದರೆ ಇಲ್ಲ, ಆಗ್ತದೆ ಅಂತ ಹೇಳುವವರಿಗೆ ಪ್ಲಾಸ್ಟಿಕ್. ಸರಿ, ಹೌದು. ಈಗ ಇದರಲ್ಲಿ ಪ್ಲಾಸ್ಟಿಕ್ ಅಥವಾ ಮರದ ಟ್ರೇಯಲ್ಲಿ ಇದು ಎಷ್ಟು ಸಮಯ ನಿಲ್ಬೇಕು ಅಂದರೆ, ನಾವು ಸುಮಾರು 6 ಗಂಟೆಗೆ ನಮ್ಮ ಈಗ ಕೆಲಸ ಶುರು ಆಗ್ತದೆ, ಮಿಕ್ಸಿಗೆ ಹಾಕಿ 6 ಗಂಟೆಗೆ ಹಲ್ವಾ ಮೆಷಿನ್ಗೆ ಹಾಕಿದರೆ, ಪಲ್ಪ್ ಹಾಕಿದರೆ 10 ಗಂಟೆಗೆ 3 ಗಂಟೆ 9:30-10 ಗಂಟೆಗೆ ಇದರ ಕೆಲಸ ಎಲ್ಲ ಮುಗಿತದೆ. 10 ಗಂಟೆಗೆ ನಾವು ಟ್ರೇಯನ್ನು ಕೊಂಡೋಗಿ ಒಳಗಿಟ್ಟರೆ ಅದಕ್ಕೊಂದು ಬಟ್ಟೆ ಎಲ್ಲ ಹೊದಿಸ್ಲಿಕ್ಕೆ ಉಂಟು, ಅಂದರೆ ಧೂಳು ಎಂತ ಕೀಟಗಳೆಲ್ಲ ಬರದಾಗೆ. ಮರುದಿವಸ ಬೆಳಿಗ್ಗೆ ಅದಕ್ಕೋಸ್ಕರವೇ ಇರುವಂಥ ಪೆಟ್ಟಿಗೆಗಳು, ಪ್ಲಾಸ್ಟಿಕ್ಕಿನ ಪೆಟ್ಟಿಗೆಗಳು, ಅದರಲ್ಲಿ ತುಂಡು ಮಾಡಿ, ಸಣ್ಣ ತುಂಡು ಮಾಡಿ ಅಲ್ಲ, ದೊಡ್ಡ ದೊಡ್ಡ ಪೆಟ್ಟಿಗೆಗಳ ಗಾತ್ರದ ತುಂಡುಗಳನ್ನು ಮಾಡಿ ನಾವು ಅದನ್ನು ಲೇಯರ್ ಬೈ ಲೇಯರ್ ಇಡ್ತೇವೆ. ಹಾಗೆ ಅದು ಹಾಗೆ ಸ್ಟಾಕ್ ಈಗ ಅಲ್ಲಿಂದ ಮತ್ತೆ ಮುಂದಕ್ಕೆ ಬೇಕಾದಾಗೆ ಕಟ್ ಮಾಡಿ ಕೊಡೋದು. ಇದಕ್ಕೆ ಗಾಳಿ ತಾಗಲೇಬಾರದು, ಗಾಳಿ ತಾಗಿದರೆ ಅದು ತೇವವನ್ನು ಹೀರಿಕೊಳ್ತದೆ, ಅದು ಕೈಗೆಲ್ಲ ಅಂಟ್ಲಿಕ್ಕೆ ಶುರು ಆಗ್ತದೆ. ಈ ಬಾಕ್ಸ್ಗಳ ಒಳಗೆ ಹಾಕಿದ ಹಲ್ವ ಅಲ್ಲಿಗೆ ಒಂದು ಇನ್ನೊಂದು ಪಕ್ವತೆ ಬರ್ತದೆ ಅದಕ್ಕೆ, ಅದು ಬಾಳೆಹಣ್ಣು ಆದರೂ ಹಲಸಿನ ಹಣ್ಣು ಆದರೂ ಅಲ್ಲ. ಇದು ಹೀಗೆ ಇಟ್ಟರೆ ನಿಮಗೆ 2 ತಿಂಗಳೆಲ್ಲ ತೊಂದರೆ ಇಲ್ಲ. ಈಗ ಈ ಬಾಳೆಹಣ್ಣಿನ ಹಲ್ವ ಕೂಡ ನೀವು ಮಾಡಿದ್ದೀರಿ? ಹೌದು. ಹೇಗೆ ಅದು? ಬಾಳೆಹಣ್ಣು ಪ್ರೊಸೆಸ್ ಇದೆ, ಸೇಮ್ ಪ್ರೊಸೆಸ್. ಈ ಹಲ್ವದ ವಿಚಾರ ಬರುವಾಗ ಮೊದಲು ಸಪಾದ ಭಕ್ಷ ಅಂತ ಮಾಡ್ತಿದ್ರು, ಬಾಳೆಹಣ್ಣನ್ನು ತುಪ್ಪದಲ್ಲಿ ಬೇಯಿಸಿ ಮಾಡುವಂತ ಒಂದು, ಇದು ಅತ್ಯಂತ ಉತ್ಕೃಷ್ಟ ಒಂದು ಸತ್ಯನಾರಾಯಣ ಪೂಜೆಗೆ ಮಾಡುವಂಥದ್ದು. ಅದೇ ಮೆಥಡ್ನಲ್ಲಿ ಅದೇ ಕಾನ್ಸೆಪ್ಟ್ ಇಟ್ಟುಕೊಂಡು ನಾನು ಹಲ್ವ ಮಾಡಲಿಕ್ಕೆ ಶುರು ಮಾಡಿದ್ದೆ. ಹಾಗಾಗಿ ಅದರ ನಿಜವಾದ ಒರಿಜಿನಲ್ ಟೇಸ್ಟ್ ಈ ಹಣ್ಣನ್ನು ತುಪ್ಪದಲ್ಲಿ ಬೇಯಿಸುವಂಥ ಕಾನ್ಸೆಪ್ಟ್, ಅದರಿಂದಾಗಿ ಈ ಹಲ್ವ ಈ ಥರ ಟೇಸ್ಟ್ ಬರ್ತದೆ ಅಂತ ತಿಳ್ಕೊಂಡಿದ್ದೇನೆ ನಾನು. ಸರಿ, ಈಗ ನಾವು ಮತ್ತೆ ಬಾಳೆಹಣ್ಣಿದಕ್ಕೆ ಬರುವುದಾದರೆ ಯಾವ ಬಾಳೆಹಣ್ಣಿಂದು ಹಲ್ವ ಮಾಡಲಿಕ್ಕೆ ಆಗ್ತದೆ? ಸುಮಾರು ಹಲವು ಜಾತಿಯ ಬಾಳೆಹಣ್ಣನ್ನು ಹಲ್ವ ಮಾಡಿ ನೋಡಿದ್ದೇನೆ, ನೇಂದ್ರ ಆಗ್ತದೆ, ಆದರೆ ನಾವು ಬೆಳೆಯುವುದಿಲ್ಲ, ಅಂದರೆ ಅದಕ್ಕೆ ಫಿರುಡನ್ನು ಹಾಕಬೇಕಾಗ್ತದೆ, ಇಲ್ಲದೆ ಹಾಗೆ ಆಗುವುದಿಲ್ಲ. ನಮ್ಮ ಬಾಳೆಗಳಿಗೆಲ್ಲ ಯಾವುದೇ ಗೊಬ್ಬರವೂ ಇಲ್ಲ, ನೀರು ಸ್ವಲ್ಪ ಸ್ವಲ್ಪ ತೋಟದ ಒಟ್ಟಿಗೆ ಇದ್ದದ್ದು, ಅದಕ್ಕೆ ಅಂತ ಬೇರೆ ಕೃಷಿ ಇಲ್ಲ. ಹಾಗೆ ನಮ್ಮ ಬಾಳೆ ಕದಳಿ ಮತ್ತು ಜೈಂಟ್ ಗವರ್ನರ್ ಅಂತ ಹೇಳುವಂಥದ್ದು. ಜೈಂಟ್ ಗವರ್ನರ್ ಅಂತ ಹೇಳಿದರೆ ಅದೆಂದು? ಅದು ಕರ್ಪೂರವಲ್ಲಿಂತ ತಮಿಳುನಾಡಿನ ಹೆಸರು, ಮತ್ತು ಜೈಂಟ್ ಗವರ್ನರ್ ಅಂದರೆ ಅದು ಅಧಿಕೃತ ಅದರ ಒಂದು ಹೆಸರು. ಹಾಗೆ ಅದಕ್ಕೆ ಸುಮಾರು ಹೆಸರು ಉಂಟು. ಅಪರೂಪಕ್ಕೆ ಅದು ನಮ್ಮ ಕಾಡು ತಳಿಗಳಿಗೆ ಸ್ವಲ್ಪ ಹತ್ತಿರದ ತಳಿ ಅಂತ ನನ್ನ ಅಭಿಪ್ರಾಯ, ಯಾಕೆಂದರೆ ಅದರಲ್ಲಿ ಯಾವಾಗಾದರೊಮ್ಮೆ ಬೀಜ ಬರುವುದುಂಟು, ಆ ಬೀಜದಿಂದ ಗಿಡ ಮಾಡಲಿಕ್ಕೆ ಆಗ್ತದೆ. ಆದರೆ ಮಿಕ್ಸಿಯಲ್ಲಿ ಅದೆಲ್ಲ ಹುಡಿಯಾಗಿ ಹೋಗ್ತದೆ, ಆದ್ದರಿಂದ ತೊಂದರೆ ಆಗುವುದಿಲ್ಲ. ಆ ಬಾಳೆ ಕರ್ಪೂರವಲ್ಲಿ ಅಂತ ಹೇಳುವಂಥ ತಳಿ ಅದು ಹಲ್ವಕ್ಕೆ ಅತ್ಯಂತ ಉತ್ಕೃಷ್ಟ. ಯಾಕೆ ಅಂತ ಹೇಳಿದರೆ ಬುಡದಿಂದ ಮೇಲೆವರೆಗೆ ಒಮ್ಮೆಲೆ ಹಣ್ಣಾಗಿ ಸಿಗ್ತದೆ, ಕಂಪನಿಗೆ ಬೇಕಾದಾಗೆ. ನಿಮ್ಮ ಕದಳಿ ಕೆಳಗಿಂದ ಮೇಲಕ್ಕೆ ಹಣ್ಣಾಗಿಕೊಂಡು ಹೋಗುದು, ಆಗ ಮೇಲಿಂದ ಕೊಳಿಲಿಕ್ಕೆ ಶುರು ಆಗ್ತದೆ, ಸರಿ ಹಣ್ಣಾಗಿ ಸಿಗುವುದಿಲ್ಲ. ಇದು ಹಾಗಲ್ಲ, ಇದು ಒಂದು ಉತ್ಕೃಷ್ಟ ತಳಿ. ಇದು ತುಂಬಾ ಕಾಸ್ಟ್ಲಿಯ? ಅತ್ಯಂತ ಕಡಿಮೆ ದರದ ಒಂದು, ಇದಕ್ಕೆ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದಾಗೆ ಆಗಿದೆ. ನನಗೆ ಅದನ್ನು ಮೌಲ್ಯವರ್ಧನೆ ಮಾಡಬೇಕು ಅಂತ ಕಂಡದ್ದು ಹಾಗೆ. ನಾವು ಈಗ ಅದನ್ನು ನಡ್ತಾ ಇದ್ದೇವೆ, ಅದರ ಹಾಗೆ ಫಸಲು ಕೊಡ್ತಾ ಇದೆ, ರೋಗ ಕಡಿಮೆ, ರೋಗ ಇಲ್ಲ, ಇದರಷ್ಟು ಒಳ್ಳೆ ತಾಳಿ ಬೇರೆ ಇಲ್ಲಮ್ಮ. ತಿನ್ಲಿಕ್ಕೆಯೂ ಕೂಡ ಒಳ್ಳೆ, ತಿನ್ಲಿಕ್ಕೆ ಒಳ್ಳೆ ರುಚಿ ಉಂಟು, ಮತ್ತೆ ಕನರು ಕಡಿಮೆ, ಕನರು ಕಡಿಮೆ ಆದ ಕಾರಣ ಕಪ್ಪು ಕಪ್ಪಾಗುವವರೆಗೆ ನಾವು ಅದನ್ನು ಅಲ್ಲಿ ಕಾಯಬೇಕು ಅಂತ ಇಲ್ಲ, ಮತ್ತೆ ಕಪ್ಪಾಗ್ಲಿಕ್ಕೆ ಆಗುವಾಗಲೂ ಅದು ಹಾಗಿದ್ರೆ ಇನ್ನೂ ಉತ್ಕೃಷ್ಟ ಆಗ್ತದೆ ಹಲ್ವ. ಅಂತಹ ಹಣ್ಣಿನಿಂದ ಮಾಡಿದ ಹಲ್ವ ಒಂದು 10 ದಿವಸ ಕಳೆದ ಮೇಲೆ ಒಂದು ಜೇನನ್ನು ಬಾಯಿಗೆ ಹಾಕಿಕೊಂಡಾಗೆ ಆ ಟೇಸ್ಟ್ ಕೂಡ ಬರ್ತದೆ. ಇದರಿಂದ ನೀವು ಮಾಡ್ತಾ ಇದ್ರಿ? ಹೌದು ಹೌದು, ಅದರಿಂದಲೂ. ಮತ್ತೆ ಹಲಸಿನ ಹಣ್ಣು, ಹಲಸು ಈಗ ಮೊನ್ನೆ ಲಾಸ್ಟ್ ಮುಗಿಯಿತು, ಇನ್ನೀಗ ಮೇ ತಿಂಗಳು ಬರದೆ ಹಲಸು ಸಿಗುವುದಿಲ್ಲ. ಹೌದು, ಈಗ ಬಾಳೆಹಣ್ಣು ಮಾತ್ರ, ಬಾಳೆಹಣ್ಣಿನ ಹಲ್ವಾ ಮಾಡ್ತೀವಿ. ಹೌದು, ಬಾಳೆಹಣ್ಣಿನ ಹಲ್ವ ನೀವು ಮೊದಲಿಂದಲೂ ಕೂಡ ಇದೇ ತರ ಮಾಡ್ಕೊಂಡು ಬಂದಿದ್ದೀರಿ? ಅಂದ್ರೆ ಮೆಷಿನ್ ಬಂದ ಮೇಲೆ ನಮ್ಮ ಇದು ಸಕ್ಸಸ್ ಜಾಸ್ತಿ ಆದ್ದು. ಅದು ಸರಿ. ಹೌದು, ಹಾಗೆ. ಇದಕ್ಕೆ ಬೇಕಾದಂತ ಬಾಳೆಹಣ್ಣೆಲ್ಲ ನೀವೇ ಬೆಳೆಸೋದು ತರ್ತೀವಿ? ಅಂದ್ರೆ ನಾವು ನಮ್ಮ ತೋಟದಲ್ಲಿ ದಿವಸಕ್ಕೆ ಒಂದು ಗೊನೆ ಕಡಿಯುವ ಹಾಗೆ ವ್ಯವಸ್ಥೆ ಉಂಟು. ಒಂದು ಕೊನೆ ಅಂದ್ರೆ ಯಾಕೆ ಹೇಳಿದ್ದೇನೆ ಅಂತೇಳಿ, ನಮ್ಮಲ್ಲಿ ದನಗಳಿದ್ದಾವೆ. ಈ ದನಗಳಿಗೆ ಪ್ರತಿ ದಿವಸವೂ ಬೆಳಿಗ್ಗೆ ಒಂದು ಆಹಾರ ಆಗ್ಬೇಕು. ಅಕ್ಕಚ್ಚು ಕೊಟ್ಟ ಮೇಲೆ ಈ ಒಂದು ಬಾಳೆದಿಂಡನ್ನು ಹಾಗೆ ಸಜಪ್ಪಿ ಹಾಕುವುದು ಬೈಪಣೆಗೆ. ಅತ್ಯಂತ ಖುಷಿ ಪಟ್ಟು ತಿಂತವೆ, ಮತ್ತೆ ಆರೋಗ್ಯದಲ್ಲಿಯೂ ಸಮಸ್ಯೆ ಆಗಲಿಲ್ಲ ದನಗಳಿಗೆ. ಹಾಗಾಗಿ ನಾವು ಅದನ್ನು ದನಗಳಿಗೆ ಕೊಡ್ತೇವೆ. ಆಗ ದಿನಕ್ಕೊಂದು ದನಗಳಿಗೂ ಆಯಿತು, ಒಂದು ಕೊನೆ ನಮಗೂ ಒಳಗೆ ಬಂತು. ನಮ್ಮಲ್ಲಿ ಬೇಕಾದಷ್ಟು ಬಾಳೆ ಉಂಟು, ಇನ್ನೂ ದೊಡ್ಡ ಮಟ್ಟಿಗೆ ವಿಸ್ತರಿಸುವ ಯೋಜನೆ ನನಗಿಲ್ಲ. ಹಾಗಾಗಿ ನಾನು ಅದರ ಅಲ್ಲಿಂದಲ್ಲಿಗೆ ಅದರಲ್ಲಿ ಸುಧಾರಿಸ್ತಾ ಇದ್ದೇನೆ. ಈಗ ಈ ಎರಡು ಸ್ವೀಟ್ಗಳಲ್ಲದೆ ವಿಶೇಷವಾಗಿ ಬೇರೇನಾದರೂ ಮಾಡುವಂಥದ್ದುಂಟ? ಇನ್ನೊಂದು ಹಲಸಿನ ಹಣ್ಣು ಮತ್ತು ತೆಂಗಿನಕಾಯಿ ಸೇರಿಸಿದ, ತೆಂಗಿನಕಾಯಿ ತುರಿ ಮಾಡಿ ಹುರಿದು ಅದಕ್ಕೆ ಮತ್ತೆ ಹಲಸಿನ ಹಣ್ಣು ಹಾಕುದು. ತುಂಬ ಅಲ್ಲ, ಇದೊಂದು 10 ತೆಂಗಿನಕಾಯಿಗೆ 2 ಕಿಲೋ ಪಲ್ಪಿನಷ್ಟು ಹಾಕುದು. ಅಂದ್ರೆ ಜಾಕ್ ಫ್ರೂಟ್ ವಿತ್ ಕೋಕೋನಟ್ ಬರ್ಫಿ, ಅದು ಬರ್ಫಿ ತರ ಬರ್ತದೆ ಅದು ಕೂಡ. ಹಾಗೆ ಅದಕ್ಕೆ ತುಂಬಾ ದೊಡ್ಡ ಶ್ರಮ ಇಲ್ಲ ನೋಡಿ, ತೆಂಗಿನಕಾಯಿ ತುರಿದು ಮಾತ್ರ ಕೆಲಸ. ಒಮ್ಮೆ ಮಿಕ್ಸಿಯಲ್ಲಿ ಹಾಕಿಕೊಂಡ್ರೆ ಆಯ್ತು. ಅದಕ್ಕೆ ಜಾಕಾಬ್ ಅಂತ ಹೆಸರಿಟ್ಟಿದ್ದೇವೆ. ಅದು ಒಳ್ಳೇದಾಗ್ತದೆ ತಿನ್ಲಿಕ್ಕೆ, ಆದ್ರೆ ನಾನು ಮಾರುಕಟ್ಟೆ ಮಾಡಿಕೊಂಡು ಹೋಗ್ಬೇಕಲ್ಲ, ಹಾಗಾಗಿ ಮಾಡ್ಲಿಲ್ಲ. ಅದನ್ನ ಹಾಗೆ ಬದಿಗಿಟ್ಟಿದ್ದೇನೆ, ಯಾರಾದ್ರೂ ಬೇಕು ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಆಗ್ತದೆ. ಅದು ಕೂಡ ಈ ಹಲ್ವಾ ಮಾಡುವ ಹಾಗೆ ಹಾಗೆ ಎಲ್ಲ ವಿಧಾನ ಹಾಗೆ. ಸ್ವಲ್ಪ ಬೇಗ ಆಗ್ತದೆ, ಅದು ತೆಂಗಿನಕಾಯಿ ಉಂಟಲ್ಲ, ಹಾಗೆ ಅದರಲ್ಲಿ ನೀರಿಲ್ಲ, ನೀರಾರ್ಲಿಕ್ಕೆ ಅಂತ ಹೇಳುವ ಕೆಲಸ ಇಲ್ಲ. ಹಾಗಾಗಿ ಹಾಗಾಗಿ ತೆಂಗಿನಕಾಯಿಯನ್ನು ಹಾಕೋದ್ರಿಂದ ನೀವು ಕಾಯಿ ಹಾಕುದ ಅಲ್ಲ ಕೊಬ್ಬರಿ ಹಾಕುವಂತದ? ಕೊಬ್ಬರಿ ಅಲ್ಲ, ಇದೆ ತೆಂಗಿನಕಾಯಿಯನ್ನು ಹುರಿಯುವುದು, ಮಿಕ್ಸಿಗೆ ಹಾಕಿ ಅದನ್ನು ಫಸ್ಟಿಗೆ ಹುರ್ಕೊಳ್ಳುವುದು. ಮೆಷಿನೇ ಹುರಿತದೆ ಅದು, ಸುತ್ತು ತಿರುಗುವಾಗ ಅದು ಬಿಸಿಯಾಗಿ ಅದು ಹುರಿದಾಗ್ತದೆ. ಮತ್ತೆ ಸ್ವಲ್ಪ ತುಪ್ಪ, ಸ್ವಲ್ಪ ಕಡಲೆ ಹುಡಿ ಹಾಕಬೇಕಾಗ್ತದೆ ಪರಿಮಳಕ್ಕೆ. ಮತ್ತೆ ಕೊನೆಗೆ ಸಕ್ಕರೆ ಮತ್ತೆ ಹಲಸಿನ ಹಣ್ಣು ಹಾಕಿದ್ರೆ ಅದೆಲ್ಲ ದೊಡ್ಡ ಕೆಲಸ ಇರುವುದಿಲ್ಲ ಅದಕ್ಕೆ. ಆದರೆ ಅದರ ಬಾಳಿಕೆ ಕಡಿಮೆ, ಇದರಷ್ಟಿಲ್ಲ. ತೆಂಗಿನಕಾಯಿ ಹಾಕುವ ಕಾರಣ ಒಂದು 10 ದಿವಸದಲ್ಲಿ ಅದು ಮುಗಿಬೇಕು, ಆದರೆ ತಿನ್ನಲಿಕ್ಕೆ ರುಚಿ ಆಗ್ತದೆ. ಈ ಹಲ್ವಗಳು ಬಾಳ್ವಿಕೆ ಎಷ್ಟುಂಟು? ಹಲ್ವಗಳಿಗೆ ಮಿನಿಮಮ್ 2 ತಿಂಗಳು, ಮತ್ತೆ ಮ್ಯಾಕ್ಸಿಮಮ್ 6 ತಿಂಗಳು ಇಟ್ಟು ತಿಂದವರು ಇದ್ದಾರೆ. ಕೆಲವರು ಫ್ರಿಜ್ನಲ್ಲಿ ಇಟ್ಟಿದ್ದಾರೆ, ಅವರೇ ಹೇಳಿದ್ದು ನನಗೆ, ನಾನು ಎಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ. ಹೌದು, ಅಂದ್ರೆ ಎಷ್ಟು ಅಂತ ಇಟ್ಟುಕೊಳ್ಳುದು. ಹಾಗಾಗಿ 2 ತಿಂಗಳು ಬಾಳಿಕೆ ಬರ್ತದೆ. ನೀವು ಇದಕ್ಕೆ ಯಾವುದೇ ಪ್ರಿಸರ್ವೇಟಿವ್ ಇಲ್ಲ, ಅಗತ್ಯವೇ ಇಲ್ಲ. ಮತ್ತೆ ಇನ್ನೊಂದು, ನಮ್ಮ ಹಲ್ವ ಸಕ್ಸಸ್ ಆಗಲಿಕ್ಕೆ ಇನ್ನೊಂದು ಕಾರಣ ಅದಕ್ಕೆ ಎಕ್ಸ್ಟ್ರಾ ಯಾವುದೇ ಪರಿಮಳಗಳನ್ನು ಸೇರಿಸದೆ ಇರುವುದು. ಉದಾಹರಣೆಗೆ ಜಾಯಿಕಾಯಿ ಇರ್ಬೋದು, ಲವಂಗ ಇರ್ಬೋದು, ಏಲಕ್ಕಿ, ಯಾವುದೇ ಪರಿಮಳಗಳಿಲ್ಲ, ಅದರದ್ದೇ ಪರಿಮಳ. ನೀವು ಹೊರಗಿಂದ ತಂದ ಪರಿಮಳ ಅಲ್ಲದೆ ನಿಮ್ಮದು ಹಾಕುದಿಲ್ಲ? ಇಲ್ಲ ಇಲ್ಲ ಇಲ್ಲ, ಯಾವುದು ಇಲ್ಲ. ಹಲಸಿನ ಹಣ್ಣಿನ ಪರಿಮಳ ಏನು ಅದು ಮಾತ್ರ, ಬಾಳೆಹಣ್ಣಿಗೆ ಬಾಳೆಹಣ್ಣು ಪರಿಮಳ ಮಾತ್ರ. ಈಗ ಜಾಕೊಬ್ ಅಂತ ಹೇಳಿದೆ ಅದಕ್ಕೆ ಹಲಸಿನ ಹಣ್ಣಿನ ಪರಿಮಳ. ಹಾಗೆ ತೆಂಗಿನಕಾಯಿ ಬರ್ಫಿ ಮಾಡ್ಲಿಕ್ಕೆ ಆಗ್ತದೆ ಮಾಮೂಲಿ ಮಾಡುವಾಗ, ಅದಕ್ಕೂ ಪರಿಮಳ ಇಲ್ಲ, ತೆಂಗಿನಕಾಯಿಯ ಪರಿಮಳ ಬರಬೇಕು. ತೆಂಗಿನಕಾಯಿಗೆ ಕೊಕ್ಕೋ ಹಾಕಿ ಹುರಿದ ಕೊಕ್ಕೋವನ್ನು ಪಲ್ಪ್ ಮಾಡಿ, ಪಲ್ಪ್ ಅಂದ್ರೆ ಹುಡಿ ಮಾಡಿ ಮಿಕ್ಸ್ ಮಾಡಿ ಅದೊಂದು ಕೊಕ್ಕೋ ಬರ್ಫಿ, ಕೊಕ್ಕೋ ಬರ್ಫಿ ಅಂತ. ಅದಕ್ಕೂ ಒಂದು 10-15 ದಿವಸದಿಂದ ಹೆಚ್ಚು ಇದು ಶೆಲ್ಫ್ ಲೈಫ್ ಇಲ್ಲ. ಹಾಗೆ ಇನ್ನೊಂದು, ಮೊನ್ನೆ ಇತ್ತೀಚೆಗೆ ತಯಾರು ಮಾಡಿದ್ದು ಸಂಪನ್ನ ಅಂತ ಕುಂಬಳಕಾಯಿಯನ್ನು. ಕುಂಬಳಕಾಯಿಯಲ್ಲಿ ನೀರು ಜಾಸ್ತಿ, ಅದನ್ನು ಬೇಗ ಆರಿಸ್ಲಿಕ್ಕೆ ಆಗುದಿಲ್ಲ, ನೀರು ತೆಗೆದ್ರೆ ಕುಂಬಳದ ರುಚಿ ಹೋಯ್ತು. ಹೌದು, ಅದಕ್ಕೆ ಅದು ಬೇಗ ನೀರು ಆರುವ ಹಾಗೆ ಮಾಡಲಿಕ್ಕೆ ಒಂದು ಇಷ್ಟು ಪ್ರಮಾಣಕ್ಕೆ ಒಂದು ಇಷ್ಟು ಅಕ್ಕಿ ಅಂತ ಹಾಕ್ಲಿಕ್ಕೆ ಶುರು ಮಾಡಿದ್ದು. ಅಕ್ಕಿ ಹಾಕಿದಾಗ ಅದು ಅಕ್ಕಿ ಬೇಯಲಿಕ್ಕೆ ಈ ನೀರನ್ನು ಉಪಯೋಗ ಮಾಡಿಕೊಳ್ತದೆ. ಹಾಗೆ ನೀರು ಬೇಗ ಆರ್ತದೆ, ಪಾಕ ಸ್ವಲ್ಪ ಬೇಗ ಬರ್ತದೆ. ಹಾಗೆ ಅದು ಕೂಡ ಕೆಲವರಿಗೆ ಇಷ್ಟ ಆಯ್ತು, ಕೆಲವರಿಗೆ ಈ ಮುಸುರೆ ಅಂತ ಹೇಳುವ ಲೆಕ್ಕದಲ್ಲಿ ಅಕ್ಕಿ ಹಾಕಿದ್ದು ಇಷ್ಟ ಆಗ್ಲಿಲ್ಲ. ಆದ್ರೆ ನನಗೆ ತಿನ್ಲಿಕ್ಕೆ ಇಷ್ಟ ಆಗಿದೆ. ಅದು ಹಲ್ವಾವೇಯಾ? ಅದು ಹಲ್ವಾ ಅಂದ್ರೆ ಕೇಸರಿ ಬಾತ್ ಅಂತ ಹೇಳ್ತಾರೆ, ಇದಕ್ಕೆ ಕುಂಕುಮ ಕೇಸರಿ ಹಾಕ್ಲಿಕ್ಕೆ ಉಂಟು, ಕಾಶಿ ಹಲ್ವಾ ಅಂತ ಹೇಳ್ತಾರೆ. ಅದರ 2ರ ಮಿಕ್ಸ್, ಕುಂಕುಮ ಕೇಸರಿ ಹಾಕುವ ಕಾರಣ ಇದು ಅನ್ನದ ಕೇಸರಿ ಬಾತು, ಕುಂಬಳಕಾಯಿಯದ್ದಾದ ಕಾರಣ ಕಾಶಿ ಹಲ್ವಾ, ಹಾಗೆ ಅದರ 2 ಮಿಕ್ಸಿನ ಇದಾದ ಕಾರಣ ಅದಕ್ಕೆ ಸಂಪನ್ನ ಅಂತ ಒಂದು ಹೆಸರಿಟ್ಟು ಈಗ ಮೊನ್ನೆ ಇದು ಸಾರಡ್ಕದಲ್ಲಿ ನಡೆದ ಕೃಷಿ ಮೇಳದಲ್ಲಿ ಅದು ಬಿಡುಗಡೆ ಮಾಡಿದ್ದೇವೆ. ಅದು ಎಷ್ಟು ಜನಕ್ಕೆ ಇಷ್ಟ ಆಗ್ತದೆ ಅಂತ ಹೇಳುದು ನಂತರದ ಪ್ರಶ್ನೆ, ಆದ್ರೆ ಯಾರು ಮಾಡುವವರಿಗೊಂದು ಸ್ಫೂರ್ತಿಗೆ ಬೇಕಾಗಿ. ಸರಿ, ಅದನ್ನು ಕೂಡ ಇದೇ ಮಾಡುವಂತ ವಿಧಾನ ಎಲ್ಲ ಇದೇ ಮೆಷಿನ್ ಅಲ್ಲಿ ಇದೇ ತರ, ಸ್ವಲ್ಪ ಸಮಯದ ವ್ಯತ್ಯಾಸ ಇರಬಹುದು. ಆದ್ರೆ ಕುಂಬಳಕಾಯಿ ಇದ್ದಾಗುವಾಗ ತುಂಬಾ ಕುಂಬಳಕಾಯಿ ಹಾಕಿದ್ರೆ ನಿಮಗೆ 3 ಗಂಟೆ ಬೇಕಾಗ್ತದೆ, ತಿನ್ಲಿಕ್ಕೆ ರುಚಿ ಆಗ್ತದೆ. ಅದಕ್ಕೆ ಮನೆಯಲ್ಲೇ ನೀವು ಬೆಳೆಸ್ತಿರೋ ಕುಂಬಳಕಾಯಿ? ಅಲ್ಲ, ನಮ್ಮಲ್ಲಿ ಈಗ ಕೆಲಸದವರೆಲ್ಲ ಯಾರಾದ್ರೂ ಅಲ್ಲಿ ಮನೆ ಹತ್ರ ಕುಂಬಳ ಬೋರ್ಡ್ ಅಂತ ಕೇಳ್ತಾರೆ, ಅಂದ್ರೆ ಕುಂಬಳಕಾಯಿ ಬೇಕು ಅಂತ ಕೇಳಿದ್ರೆ ಬೇಡ ಅಂತ ಹೇಳಲಿಕ್ಕಿಲ್ಲ, ಇದು ಸ್ವಲ್ಪ ಕೆಲವರು ತಗೊಳ್ತಾರೆ. ಈಗ ಮಾರುಕಟ್ಟೆ ದೊಡ್ಡ ಮಟ್ಟದಿಂದ ಇಲ್ಲ ಅದಕ್ಕೆ, ಆದರೆ ನಮ್ಮ ಕೆಲಸದವರು ಎಲ್ಲ ಯಾರಾದರೂ ಅವರು ಹೇಗೂ ಉಪಯೋಗ ಮಾಡೋದು ಕಡಿಮೆ ನಮಗೆ ಆಗ್ತದೆ. ಸರಿ, ಈಗ ಮಾರುಕಟ್ಟೆ ಬಗ್ಗೆ ಮಾತಾಡುದಿದ್ರೆ ನೀವು ಹೇಳಿದ್ರೆ ಇದನ್ನು ನಾನು ಪ್ರಾರಂಭ ಮಾಡಿದ್ದು ಇದು ಒಂದು ವ್ಯಾಪಾರಕ್ಕಲ್ಲ, ಆದ್ರೆ ಇದು ಒಂದು ತರ ಮಾಡಿ ಮಾಡಿ ವ್ಯಾಪಾರ ಆಯ್ತು. ಆಯ್ತು, ವ್ಯಾಪಾರ ಆಯ್ತು. ನಮ್ಮಲ್ಲಿ ಆನ್ಲೈನ್ ಟ್ರೇಡಿಂಗ್ ಇಲ್ಲ, ಆನ್ಲೈನ್ ಇಲ್ಲ, ಆನ್ಲೈನ್ ಇಲ್ಲ, ಮತ್ತೆ ಕೊರಿಯರ್ ವ್ಯವಸ್ಥೆ ಇಲ್ಲ. ನಮ್ದು ಹತ್ತಿರದ ಪೇಟೆ ವಿಟ್ಲ, ಇನ್ನೊಂದು ಕೇರಳದ ಸೈಡ್ಗೆ ಆದ್ರೆ ಅಡ್ಡ ನಡುಕ, ಆ ಎರಡು ಕಡೆಗೆ ಅಲ್ಲಿಗೆವರೆಗೆ ಮುಟ್ಟಿಸುವ ವ್ಯವಸ್ಥೆ. ಮತ್ತೆ ನಾವು ಹೋಗುದಿದ್ರೆ ಮಂಗಳೂರಿಗೆ ಬರುವಾಗ ಯಾರಾದ್ರೂ ಕೇಳಿದಿದ್ರೆ ನಾವು ತರ್ತೇವೆ ಅಂತ ಹೇಳ್ತೇವೆ. ಪುತ್ತೂರಿಗೆ ಹೋಗುವಾಗ ಹೋಗುದಿದ್ರೆ ಮಾತ್ರ, ಹೊರತು ಉದ್ದೇಶಪೂರ್ವಕವಾಗಿ ಅದರದ್ದೇ ಬಿಸ್ನೆಸ್ ಮಾಡ್ಲಿಕ್ಕಿಲ್ಲ. ಆದ್ರೆ ನಮ್ಮಲ್ಲಿಯ ಬಾಳೆಕೊನೆ, ನಮ್ಮಲ್ಲಿಯ ಹಲಸಿನಕಾಯಿ, ನಮಗೆ ಹಲವು ಮಾಡಿ ಮುಗಿತದೆ. ಸಾಮಾನ್ಯ ದಿನಕ್ಕೆ ಎಷ್ಟು ಮಾಡ್ತೀರಿ? ದಿನಕ್ಕೆ ಒಂದು ಲಾಟ್ ಮ್ಯಾಕ್ಸಿಮಮ್, ಒಂದು ಲಾಟ್ ಅಂದ್ರೆ 30 ಕೆಜಿ ಹಲಸಿನ ಹಣ್ಣು ಅಥವಾ 30 ಕೆಜಿ ಬಾಳೆಹಣ್ಣು. ಈ ಬರ್ಫಿ ಎಲ್ಲ ಮಾಡಿದ್ರೆ ಸ್ವಲ್ಪ ಕಡಿಮೆ, ಅಂದ್ರೆ ಮುಖ್ಯವಾಗಿ ಗೋಧಿ ಹಲವಾ ಮಾಡ್ತೀರಾ ಅಂತ ಕೇಳಿದ್ರೆ ನಾನು ಮಾಡುದಿಲ್ಲ ಅಂತ ಹೇಳುದು, ಅಂದ್ರೆ ಕೆಲಸ ಜಾಸ್ತಿ, ಮತ್ತೆ ಅದು ನಮ್ಮ ಊರಿನ ಬೆಳೆ ಅಲ್ಲ, ನಾನಂತೂ ಬೆಳೆಯುವುದೇ ಇಲ್ಲ. ನಾನು ಏನೆಲ್ಲ ಬೆಳಿತೇನೆ ಅದಕ್ಕೆ ಮಾತ್ರ ಹೆಚ್ಚು ಮೌಲ್ಯ ಒದಗಿಸಿಕೊಡುವ ಒಂದು ವ್ಯವಸ್ಥೆ ಮಾಡಿಕೊಳ್ಳೋದು ಅಷ್ಟೇ, ಹೊರತು ಇದು ಬೇರೆ ಆ ಉದ್ದೇಶ ಅಲ್ಲ. ಸರಿ, ಈಗ ಈ ತರ ನೀವು ಮಾಡಿ ಒಂದು ಲಾಟ್ ಮಾಡ್ತೀರಿ 30 ಕಿಲೋ. ಹೌದು ಹೌದು. ಇದನ್ನ ನೀವು ಮಾರಾಟ ಅಂತ ಹೇಳಿದ್ರೆ ನೀವು ಹೇಳಿದ್ರಿ ಎರಡು ಕಡೆ ಕೊಡ್ತೀರಿ ಅಂತ. ಹೌದು, ಅಂದ್ರೆ ಅಲ್ಲಿಗೆ ಯಾರಾದ್ರೂ ಬಂದು ಅಲ್ಲಿಗೆ ತನ್ನಿ ಅಂತ ಹೇಳಿದ್ರೆ ಕೊಂಡೋಗ್ತೇವೆ. ಮನೆಗೆ ಬಂದು ತಗೊಂಡೋಗೋರು? ಮನೆಗೆ ಬಂದು ತಗೊಂಡೋಗೋರು ಜಾಸ್ತಿ. ಸರಿ, ಮನೆಗೆ ಬರ್ತಾರೆ. ಸರಿ, 1 ಕಿಲೋ 2 ಕಿಲೋ ಹೀಗೆ ಮನೆಗೆ ಬರ್ತಾರೆ ಬಂದು. ಮತ್ತೆ ಸ್ಟಾಕು 10 ಕಿಲೋದಷ್ಟು ನಮ್ಮಲ್ಲಿ ಮಿನಿಮಮ್ ಸ್ಟಾಕ್ ಇರ್ತದೆ. ಆ 10 ಕಿಲೋ ಆಗುವಾಗ ನಮ್ಮ ಇರುವಾಗ ಮತ್ತೆ ಇನ್ನೊಂದು ಲಾಟ್ ಮಾಡ್ತೇವೆ. ಹಾಗೆ ಈಗ ಡೈಲಿ ಅದನ್ನೇ ಮಾಡ್ತೇವೆ ಅಂತ ಅಲ್ಲ, ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗದ ಹಾಗೆ ಇದನ್ನು ಮಾಡಿಕೊಂಡಿರ್ತೇವೆ. ಸರಿ, ಈಗ ನೀವು ಹೇಳಿದ್ರಿ ನೀವೊಬ್ಬರು ಇದನ್ನ ನೀವೊಬ್ಬರೇ ಮಾಡ್ತಾ ಇದ್ದೀರಿ ಸಾಮಾನ್ಯ ಹಾಗೆ, ಅಂದ್ರೆ ಅದಕ್ಕೆ